ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ, ಸುಮನ್ ಯೋಜನೆ ಅಡಿ ದೊರೆಯುವ ಉಚಿತ ಸೇವೆಗಳು, ಆಂಬ್ಯುಲೆನ್ಸ್ ಸೇವೆಗಳು, 108 ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಹಿತ ಕನಿಷ್ಠ 4 ಪ್ರಸವ ಪೂರ್ವ ತಪಾಸಣೆಗಳು, ಸಹಜ ಮತ್ತು ಸಿಸೇರಿಯನ್ ಹೆರಿಗೆ, ಗರ್ಭಿಣಿಗೆ ಪ್ರಯೋಗಶಾಲಾ ಪರೀಕ್ಷೆಗಳು, ಔಷಧೋಪಚಾರ, ಗರ್ಭಾವಸ್ಥೆಯಿಂದ ಹೆರಿಗೆಯಾದ 6 ತಿಂಗಳವರೆಗೆ ಮತ್ತು ಶಿಶುವಿಗೆ 1 ವರ್ಷದವರೆಗೂ ಔಷಧಿಗಳು. ಸುಮನ್ ಯೋಜನೆಯ ಪ್ರಯೋಜನ ಪಡೆಯಿರಿ, ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು, LIC ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು, ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ ನಮಸ್ಕಾರ. ಇಂದು ನಾವಿದ್ದೀವಿ ಗುಂಡುಪೇಟೆ ತಾಲೂಕು ಪಡುಗೂರು ಗ್ರಾಮದಲ್ಲಿರುವ ರಾಜಪ್ಪ ಉರ್ಫ್ ಲಿಂಗಪ್ಪ ಅವರ ಜಮೀನಿನಲ್ಲಿ. ರಾಜಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೈತ ಬಾಂಧವರಿಗೆ. ಇಲ್ಲಿ ಎರಡು ಹೆಸರಿದೆ, ನಾನು ನಿಮ್ಮನ್ನ ಏನಂತ ಕರೀಲಿ ಅಂತ ಸ್ವಲ್ಪ ನನಗೂ ಗೊಂದಲ. ರಾಜಪ್ಪ ಉರ್ಫ್ ಲಿಂಗಪ್ಪ ಅಂತ ಏನೇ ಎರಡು ಹೆಸರು ಬಂದ್ಬಿಟ್ಟಿದೆಯಲ್ಲ? ನಾವು ಕ್ಲಾಸ್ನಲ್ಲಿ ಓದ್ತಾ ಇದ್ದಾಗ ಇದರಲ್ಲಿ ಲಿಂಗಪ್ಪ ಅಂತಿತ್ತು. ನಾವು ಮನೆ ಬೀಗ ಹಾಕೊಂಡು ಜಮೀನಿಗೆ ಬಂದ್ಬಿಟ್ಟಾಗ ಕೆಲವರು ಸೆನ್ಸಸ್ ಬರೆಯೋರ್ಗೆ ಏನಂತಿರು ರಾಜಪ್ಪ ಅಂತ ಹೇಳ್ಬಿಟ್ಟು ಅವರಲ್ಲಿ ಸೇರಿಸ್ಬಿಟ್ಟಿದ್ರು. ಆ ಉದ್ದೇಶದಿಂದ ಈಗ ನಾವು ರಾಜಪ್ಪ ಅಂತ ತೆಗೆಯೋಕ್ಕಾಗಲ್ವಲ್ಲ ಅಂತ ಉದ್ದೇಶಕ್ಕೆ ಎಲ್ಲನೂ ಚೇಂಜ್ ಮಾಡಬೇಕಾಯ್ತು ಅಂತ ಲಿಂಗಪ್ಪ ಅವ್ರ ರಾಜಪ್ಪ ಅಂತ ನಾವು ಹೆಸರಿಟ್ಬಿಟ್ಟೆ. ಇವಾಗ ಮನೆ ಹೆಸರು ಒಂದು, ಶಾಲೆ ಹೆಸರು ಒಂದು? ಹಾಂ, ಶಾಲೆ ಹೆಸರು ಒಂದು. ದಾಖಲಾತಿಲೆಲ್ಲ ಏನಿದೆ? ಲಿಂಗಪ್ಪ ಅವ್ರ ರಾಜಪ್ಪ ಅಂತ ಸೇರಿಸಿ ಸರ್. ಇಲ್ಲಿ ಎರಡು ಹೆಸರು, ಎರಡು ಸೇ, ಯಾಕಂದ್ರೆ ಕಂಟಿನ್ಯೂ ಆಗಬೇಕಲ್ಲ ನೆಕ್ಸ್ಟು. ನಮ್ಮ RTC ನಲ್ಲಿ ನಮ್ಮ ದಾಖಲಾತಿ ಏನಿಲ್ಲ, ID ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಜೆರಾಕ್ಸ್ ಎಲ್ಲ RTC ಪ್ರತಿಯೊಂದಕ್ಕೂ ಲಿಂಗಪ್ಪ ಅವ್ರ ರಾಜಪ್ಪ ಅಂತಲೇ ಇತ್ತು. ಓಕೆ ಸರ್. ಎಷ್ಟು ವಯಸ್ಸು ರಾಜಪ್ಪ? 69 ಸರ್. ನಿಮ್ಮದು ಕೃಷಿ ಕುಟುಂಬದ ಹಿನ್ನೆಲೆಯನ್ನ ಹೇಗೆ? ಮೊದಲಿಂದ ಕೂಡ ನಾವು ಕೃಷಿ ಕುಟುಂಬದವರೇ ಸರ್. ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ಕೂಡ ನಾವು ವ್ಯವಸಾಯದಲ್ಲೇ ನಾವು ಮಾಡ್ಕೊಂಬತ್ತಾ ಇರೋದು. ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದ್ರಿ ಮತ್ತು ಈ ಕೃಷಿಗೆ ಅಂತ ನೀವು ತೊಡಕೊಂಡಿದ್ದೆ ಯಾವಾಗ? ನಾವು 9th class ವಿದ್ಯಾಭ್ಯಾಸ ಮಾಡಿವಿ ಸರ್. ನಮ್ಮ ಪಡುಗೂರಿನಲ್ಲೇ ಓದಿ 9th class ವಿದ್ಯಾಭ್ಯಾಸ ಮಾಡಿ ಪಡುಗೂರು ಮುಗಿದ ಮೇಲೆ ಕಬ್ಬಳ್ಳಿ ಹೋಗಿದ್ದು. 8th-9th ಓದು, ಆಮೇಲೆ ವ್ಯವಸಾಯಕ್ಕೆ ನಿಂತು ಬಿಟ್ಟರು ಸರ್. ನಾವು ಯಾಕೆ ಓದ್ಬೇಕಾಗಿತ್ತಲ್ಲ ಮುಂದೆ? ಓದಕ್ಕೆ ಆಗಲಿ, ನಮ್ಗೆ ಇಂಟ್ರೆಸ್ಟ್ ಇತ್ತಿಲ್ಲ ಸರ್ ವ್ಯವಸಾಯ ಬಗ್ಗೆ. ಇಂಟ್ರೆಸ್ಟ್ ಇದ್ದಕ್ಕೆ ನಾವು ಓದಕ್ಕೆ ಹೋಗಲಿಲ್ಲ ಸರ್ ಅದನ್ನ. ಯಾಕೆ ಕಬ್ಬಳ್ಳಿನಲ್ಲಿ ಪಡುಗೂರಲ್ಲೆಲ್ಲ ಬುದ್ಧಿಗಳು ಒಳ್ಳೆ ಮಠ ಮಾಡಿದ್ರು, ಶಾಲೆ ಎಲ್ಲ ಇತ್ತು, ಓದ್ಬೇಕಾಗಿತ್ತಲ್ಲ ಅಂತ? ಇತ್ತು, ಓದ್ರು ಕೂಡ ನಮಗೆ ಸ್ವಲ್ಪ ಅದಕ್ಕೆ ವಿದ್ಯಾಭ್ಯಾಸದ ಮೇಲೆ ಸ್ವಲ್ಪ ನಮಗೆ ಪ್ರಜ್ಞೆ ಕಡಿಮೆ, ಭೂಮಿ ಕರಿತಾ, ಆದ್ರಿಂದ ನಾವು ವ್ಯವಸಾಯಕ್ಕೆ ಇಳಿದ್ಬಿಟ್ಟು ವ್ಯವಸಾಯದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಹೇಗೆ ಅನಿಸ್ತಿದೆ ಈ ವ್ಯವಸಾಯದ ಬದುಕು ನಿಮ್ಗೆ ಇವಾಗ? ನಮ್ಗೇನು ಸರ್ ತೊಂದರೆ ಅಂತ ಬಂದಿಲ್ಲ. ಭೂಮಿ ತಾಯಿ ನಮ್ಮ, ನಾವು ನಂಬ್ಕೊಂಡ್ಬಿಟ್ಟಿವಿ ಭೂಮಿ ತಾಯಿನಿಗೆ, ಎಲ್ಲ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಭೂಮಿ ತಾಯಿನಲ್ಲಿ ನಾವು ಮಾಡ್ಕೊಂಬಂದಿರೋದು ಸರ್. ಇವಾಗ ಹೇಳಿ, ನೀವು ಬಾಲ್ಯದಲ್ಲಿ ಏನೋ ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ಕೃಷಿನಲ್ಲಿ ತೊಡಗ್ತಾ ಇದ್ರಿ, ಆದರೆ ನಿಮ್ಮದೇ ಆದಂತಹ ಕೃಷಿ ಭೂಮಿನ ನೀವು ಹೊಂದಿದ ಮೇಲೆ ಎಷ್ಟು ಎಕರೆ ನಿಮಗೆ ದೊರೀತು ಮತ್ತು ನೀವು ಎಷ್ಟು ಈಗ ಕಳಿಸೋದಕ್ಕೆ ಸಾಧ್ಯವಾಗಿದೆಯಾ, ಏನು ಆ ವಿಚಾರ ಹೇಳಿ. ನಮಗೆ ನಾವು ತಂದೆ ಭಾಗ ಕೊಡೋ ಸರ್ 4 acres ಕೊಟ್ಟಿದ್ರು. ಈಚೆಗೆ ನಾವು ಅದನ್ನೆಲ್ಲೇ ಬೆಳೆದು ಸಂಪಾದನೆ ಮಾಡಿ ಈಚೆಗೆ ಒಂದು 4-5 acres ಜಮೀನಿಗೆ ತೆಗೆದು ಇವಾಗ ನಾವು 8-10 ನಾವು ಸಾವಯವ ಕೃಷಿನೇ ಮಾಡ್ತಾ ಇದ್ದೀವಿ. ಸಾವಯವ ಕೃಷಿ 8-10 ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದೆ ಎಲ್ಲ ನಿಮ್ಮ ಕೃಷಿ ಪದ್ಧತಿ ಹೇಗಿತ್ತು, ಕೃಷಿ ಜೀವನ ಯಾವ ರೀತಿ ನಡೀತಾ ಇತ್ತು, ಮತ್ತು ಬೆಳೆಗಳನ್ನು ಯಾವ ಪದ್ಧತಿಗಳಲ್ಲಿ ಬೆಳೀತಾ ಇದ್ರಿ ಅಂತ ಸ್ವಲ್ಪ ಹೇಳಿ. ನಾವು ಕಬ್ಬು, ಬಾಳೆ, ಸಣ್ಣೀರುಳ್ಳಿ, ಸಾಂಬಾರಿರುಳ್ಳಿ, ಅರಿಶಿನ, ತೆಂಗಿದೆ. ಅಲ್ಲ, ಇಷ್ಟೆಲ್ಲ ಮುಂಚೆ ಮಾಡ್ತಾ ಇದ್ರ? ಮೊದಲಿಂದ ಮುಂಚೆಯಿಂದ ಉಂಟು ಸರ್. ನಾವು ಫಸ್ಟ್ ಕೆಮಿಕಲ್ ಮಾಡಿಸಿದಾಗಲೂ ಕೂಡ ಇಷ್ಟೇ ಮಾಡ್ತಾ ಇದ್ವಿ. ಕೆಮಿಕಲ್ ಬಿಟ್ಟಮೇಲೆ ನಾವು ಇಷ್ಟೆಲ್ಲ ಮಾಡ್ತಾ ಸರ್. ಅಲ್ಲ, ಕೆಮಿಕಲ್ ಮಾಡಬೇಕಾದ್ರೆ ಹೇಗಿತ್ತು ಅಂತ ಹೇಳಿ, ಏನೆಲ್ಲ ಆಗ್ತಾ ಇದ್ರಿ, ಯಾವ್ಯಾವ ಕೆಮಿಕಲ್ ಹಾಕ್ತಿದ್ರಿ, ಏನು ಅಂತ? ನಾವು ಎಲ್ಲ ಕೆಮಿಕಲ್ ಏನದ ಇದ್ರ DAP ಪೊಟಾಸು 17-17, 20-20 ಏನದ ಸರ್ ಎಲ್ಲನೂ ತಂದು ಭೂಮಿಗೆ ಚೆಲ್ಲಿ ಸಾಕಾಗಿ ಈಚೆಗೆ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಬಿಟ್ಟು ನಾವು ಸಾವಯವ ಯಾಕೆ ಮಾಡಬಾರ್ದು ಅಂತ ನಾವು ಎಲ್ಲ ಕಡೆ ಹೋಗಿ ಗುರುಸಿ ಎಲ್ಲೆಲ್ಲಿ ಏನೇನು ಮಾಡಿದ್ರು ಎಲ್ಲ ನೋಡ್ಕೊಂಬಂದು ನಮ್ಮ ಬುದ್ಧಿಯಿಂದ ನಾವು ಸಾವಯವ ಕೃಷಿ ಮಾಡೋಕ್ಕೆ ತೊಡಗಿವಿ ಸರ್. ಇವಾಗ ಎಲ್ಲೆಲ್ಲಿ ನೋಡಿದ್ರಿ ಅಂತ ಹೇಳಿ, ಯಾಕೆ ಮಾಡಬೇಕು ಅಂತ ಮನಸ್ಸು ಬಂತು? ನಾವು ಸರ್ ನಿಮ್ಗೆ 100 ಹತ್ರ ಹೋಗಿವಿ, ಬೆಳವಳ ಹತ್ರ ಹೋಗಿವಿ, ಸುಮಾರು ಅಕ್ಕಪಕ್ಕದ ಹಳ್ಳಿಗಳೇ ಹೋಗಿವಿ, ಸುಮಾರು ಒಂದು 15-20 ಕಡೆ ಎಲ್ಲೆಲ್ಲಿ ಕೃಷಿ ಮಾಡ್ತಿರ್ತಾರೆ ಅಲ್ಲೆಲ್ಲ ಹೋಗಿ ನೋಡಿದ್ರು ಸರ್. ಎಲ್ಲ ಒಂದೇ ಜೀವಾಮೃತ ಒಂದು ಡ್ರಮ್ ಇಟ್ಕೊಂಡು ಬಿಟ್ಕೊಂಡ್ರೆ ಇನ್ನೇನು ಕಾಣ್ತಿತ್ತಿಲ್ಲ. ಆಮೇಲೆ ಅಲ್ಲಿ ಯಾವುದು ಫಸಲು ನಮ್ಗೆ ಮಾಡ್ತಾ ಇರೋದು ಯಾವುದು ಸಾವಯವನೇ ಮಾಡ್ತಾ ಇರೋದು ತೋರ್ತಿತ್ತಿಲ್ಲ. ಆ ಉದ್ದೇಶಕ್ಕೆ ಅದನ್ನೆಲ್ಲ ನಾವು ಬಿಟ್ಟು ನಾವೇ ತಿಳ್ಕೊಂಡು ಅದು ನಾವೇ ತಯಾರು ಮಾಡ್ಕೊಂಡು ಮಾಡ್ತಾನೆ ಸರ್. ಈಗ ನೀವೇ ತಯಾರು ಮಾಡಿಕೊಂಡೆ ನೋಡಿದೆ ಯಾಕೋ ನಮ್ಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳಿದ್ರೆ, ಆದರೆ ನೀವು 8 ವರ್ಷದಿಂದ ರಾಸಾಯನಿಕ ಕೃಷಿಯಿಂದ ಸಾವಯವದ ಕೃಷಿ ಕಡೆಗೆ ಹೊರಳುತ್ತಾ ಇದ್ರಲ್ಲ, ಯಾಕೆ ಸಾವಯವ ಕೃಷಿ ಕಡೆಗೆ ಹೊರಳಬೇಕು, ಅದನ್ನು ನಾವು ಈ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತು? ಕೆಮಿಕಲ್ನಲ್ಲಿ ಸ್ವಲ್ಪ ಭೂಮಿಯು ಹಾಳಾಗ್ಬಿಡುತ್ತೆ, ಆಮೇಲೆ ನಾವು ಬೆಳೆ ಪದಾರ್ಥ ಕೂಡ ಕೆಮಿಕಲ್ ಆಗಿ ಕೊಡಬೇಕಾಗಿತ್ತೆ. ಆ ಉದ್ದೇಶಕ್ಕೆ ನಾವೇ ಸ್ವಲ್ಪ ಸಾವಯವನೇ ಮಾಡಿ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಮಾಡ್ಕೊಂಡು ಮಾಡೋವಂತ ನಾವು ಇನ್ನೇ ಕಳಿಸ್ಕೊಂಡು ಸರ್. ಇವಾಗ ಅಂದರೆ ರಾಸಾಯನಿಕ ಪದ್ಧತಿಯಲ್ಲಿ ಮಾಡಿದಾಗ ನಿಮ್ಗೆ ಒಳ್ಳೆ ಲಾಭ ದೊರೀತಾ ಇತ್ತಲ್ಲ, ನಿಮ್ಗೇನು ಈಗ ಬೆಳೆ ಬೆಳಿಬೇಕು ಮಾರಾಟ ಮಾಡಬೇಕು ಒಳ್ಳೆ ಹಣ ಗಳಿಸ್ಬೇಕು ಅಂಥದ್ದನ್ನು, ನಿಮಗೆ ಹಣ ಸಿಗುತ್ತೆ ಒಳ್ಳೆ ಬೆಳೆ ಬರುತ್ತೆ ಅಂದಾಗ ಯಾಕೆ ಮಾಡಬಾರ್ದಾಗಿತ್ತು? ನಮಗೆ ಒಳ್ಳೆ ಬೆಳೆನೂ ಬತ್ತಿತ್ತು, ಸ್ವಲ್ಪ ಅನುಕೂಲನೂ ಆಗಿತ್ತು ಸರ. ಹೆಂಗೆ ಅಂದರೆ ಭೂಮಿ ಹಾಳಾಗ್ಬಿಡುತ್ತೆ ರಾಸಾಯನಿಕ ಇಟ್ಟು ಇಟ್ಟು ಎಲ್ಲ ಆ ಕಡೆಗೇ ನಡೀತಾ ಇರೋದ. ವರ್ಷಕ್ಕೊಂದ್ಸಲಿ ಚೇಂಜು, ಔಷಧಿ ಹೊಡಿಬೇಕಾದ್ರೆ ಕೆಮಿಕಲ್ ಹೊಡಿಬೇಕಾದ್ರೆ ಗೊಬ್ಬರ ಹಾಕ್ಬೇಕಾದ್ರೆ ಸುಮ್ಮ ತಂದು ಹಾಕೊಂಡು ನಾವು ತಿಂದು ಹಾಕ್ತೀವಿ ಅಂತ ಈ ಥರವಾಗಿ ಎಲ್ಲ ಗೊಬ್ಬರ ಜಾಸ್ತಿ ಹೇಳುತ್ತೆ ಸರ್. ಅದಕ್ಕೆಲ್ಲ ಹಣ ಕೊಟ್ಟಿಲ್ಲ ಪೂರೈಸೋದು ಅಂತ ನಾವು ಸ್ವಲ್ಪ ಮಲ್ಚಿಂಗ್ ಮಾಡಿ ಎಲ್ಲ ಹಣ ಕೊಟ್ಟರೆ ಅಂದರೆ ರಾಸಾಯನಿಕ ಗೊಬ್ಬರಗಳಿಗೆ ಹಣ ಕೊಡ್ತಾ ಇದ್ರ? ಹಾಂ, ಹಣ ಕೊಡ್ತಾ ಇದ್ವು ರಾಸಾಯನಿಕ ಗೊಬ್ಬರಗಳಿಗೆಲ್ಲ ಹಣ ಕೊಟ್ಟು ಸಾಕಾಗಿ. ಆಮೇಲೆ ಔಷಧಿ ಹೊಡಬೇಕಾದ್ರೆ ಸರ್ ಒಂದು ವರ್ಷಕ್ಕೆ ಎಲ್ಲ ಪರ್ಸ್ನಿಂದ ನಮ್ಗೆ ಒಂದು 8-9 ಎಕರೆ ಜಮೀನು ಇರುತ್ತೆ, ಅದು ಎಲ್ಲ ಪರ್ಸ್ನಿಂದ ಒಂದು 10-15,000 ರೂಪಾಯಿ ಔಷಧಿಗೆ ಆಗೋಯ್ತಿತ್ತು. ಗೊಬ್ಬರ ಅಂತೂ ಒಂದು 70,000-80,000 ಏನು ಎಲ್ಲ ತಂದು ಹಾಕೋವರ್ಗೆ. ಅದಕ್ಕೆ ಇಷ್ಟನ್ನೆಲ್ಲ ಮಾಡ್ಕೊಂಡು ಯಾಕೆ ಗುದ್ದಾಡಬೇಕು? ನಮ್ಮ ಜಮೀನಲ್ಲಿ ನಾವು ಬೆಳೆದೇ ನಾವೇ ಉಳಿಸ್ಕೊಂಬ, ಭೂಮಿನೂ ಕಾಪಾಡ್ದಂಗೆ ಆಯ್ತದೆ, ನಮ್ಮ ಶರೀರಕ್ಕೂ ಅನುಕೂಲ ಆಯ್ತದೆ ಅಂತ ನಾವು ಇವಾಗ ಸಾವಯವ ಕೃಷಿಗೆ ಬಿಡಿದ್ವಿ ಸರ್. ಅಲ್ಲ, ಒಟ್ಟಿನಲ್ಲಿ ನಿಮಗೆ ರಾಸಾಯನಿಕ ಕೃಷಿಯಲ್ಲಿ ಖರ್ಚು ಜಾಸ್ತಿ ಬರ್ತಾ ಇತ್ತು? ರಾಸಾಯನಿಕ ಕೃಷಿನಲ್ಲಿ ನಾವು ಖರ್ಚು ಜಾಸ್ತಿ ಬರ್ತಾ ಇತ್ತು ಸರ್. ನಮಗೆ ಏನಂದ್ರೆ ನಾವು ಇರೋ ಇದಕ್ಕೇ ಒಂದ್ಸರಿ ಗೊಬ್ಬರದಿಂದ ಔಷಧಿಯಿಂದ 1 ಲಕ್ಷ ರೂಪಾಯಿ ಏನು ಕಡಿಮೆ ಆಯ್ತಿದ್ದಿಲ್ಲ ನಮಗೆ ಒಂದು ವರ್ಷಕ್ಕೇನೆ. ಆಗ ಲಾಭ ಬರ್ತಿತ್ತಲ್ಲ, ಅದು ದುಪ್ಪಟ್ಟು ಲಾಭ ಬರೋದು ಬೇಡಿ, ಭೂಮಿ ಹಾಳಾಗೋಯ್ತಲ್ಲ ಸರ್. ಅದು ಏನು ಯಾವ ಥರ ಹಾಳಾಯ್ತು ಅಂತ ಸ್ವಲ್ಪ ಹೇಳಿ. ಗೊಬ್ಬರ ಜಾಸ್ತಿ ಕೊಟ್ಟಾಗ ಕೆಮಿಕಲ್ ಗೊಬ್ಬರ ಕೊಟ್ಟು ಕೊಟ್ಟು ರೌಂಡ್ ಅಪ್ ಹೊಡೆಯೋದು, ಇನ್ನೊಂದು ಹೊಡೆಯೋದು, ಇವೆಲ್ಲ ಗೊಬ್ಬರ ಕೊಡೋದು, ಇದೆಲ್ಲ ಭೂಮಿ ಇದಾಗಿ ಮಂತೊಂದು ವರ್ಷ ಬಾಳ್ಮೆ ಬರಲ್ಲ, ಇಳುವರಿ ಕಡಿಮೆ ಆಯ್ತದೆ. ಫಸ್ಟಲ್ಲಿ ರಾಸಾಯನಿಕನಲ್ಲಿ ಚೆನ್ನಾಗಿ ಬೆಳಿಬೋದು, ಬೆಳೀತಾ ಬೆಳೀತಾ ಬೆಳೀತಾ ಗೊಬ್ಬರ ಜಾಸ್ತಿನೂ ಕೊಡಬೇಕು ಅದು ಚೆನ್ನಾಗಿ ಬೆಳಿಬೇಕಾದ್ರೆ ನಾವು ಮಾಡಬೇಕಾದ್ರೆ. ಅದಕ್ಕೇನಂದ್ರೆ ನಮ್ಮ ಬೆಳೆದಷ್ಟೇ ಬೆಳೀಲಿ ಅಂತ ನಾವು ಸಾವಯವ ಬೆಳೆದಾಗ ಒಂದು 2-3 ವರ್ಷ ಕುಂಡಿತವಾಯಿತು ಫಸಲು. ಆಮೇಲೆ ಈಚೆಗೆ ನಮಗೆ ಓಕೆ ಅನ್ನಿಸ್ತು, ಫಸಲು ಚೆನ್ನಾಗಿ ಬಂತು, ಓಕೆ ಅನ್ನಿಸ್ತು, ಆ ಉದ್ದೇಶಕ್ಕೆ ನಾವು ಸಾವಯವ ಮಾಡ್ಕೊಂಡು ಮಾಡ್ತೇವೆ. ಅಲ್ಲ, ನನಗೆ ನಿಮ್ಮ ಉತ್ತರ ನನಗೆ ಯಾಕೋ ಸಮಾಧಾನ ಕೊಡ್ತಿಲ್ಲ. ಈಗ ಭೂಮಿ ಹಾಳಾಗ್ಬಿಡ್ತು ಅಂತ ಇದ್ದೀರಲ್ಲ, ಯಾವ ಥರದಲ್ಲಿ ಹಾಳಾಯಿತು? ಇಳುವರಿ ಕಡಿಮೆ ಆಯಿತಾ? ಖರ್ಚು ಜಾಸ್ತಿ ಆಗಿ ಇಳುವರಿ ಕಡಿಮೆ ಆಗಿ ಲಾಭ ಕಡಿಮೆ ಆಯಿತಾ? ಅಥವಾ ಬೆಳೆಗಳು ಏನಾರು ನಷ್ಟ ಆಯಿತಾ? ಭೂಮಿ ಹಾಳಾಗ್ಬಿಡ್ತು ಅಂತ ಹೇಳ್ತಿದ್ದೀರಿ, ಆದರೆ ಒಳ್ಳೆ ಇಳುವರಿನೂ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ, ಏನು ನಿಮ್ಗೆ ಆದಂಥ ಕಹಿ ಅನುಭವ ಏನು ಅದರಲ್ಲಿ? ಸರ್, ಹೆಂಗೆ ಅಂದರೆ ಇದು ನಾವು ಕೆಮಿಕಲ್ ಹಾಕ್ತಾ ಹಾಕ್ತಾ ಭೂಮಿ ಉಳಿಯೋದಿಲ್ಲ ಸರ್ ನಮ್ಗೆ. ಆರ್ಗ್ಯಾನಿಕ್ಕು ಮೊದಲು ನಮ್ಮ ತಂದೆ ಕಾಲದಲ್ಲಿ ಹೆಂಗೆ ಬೆಳೀತಿದ್ರು, ಬರೀ ದಣ್ಣ ಅಥವಾ ಕಸನೆ ಹಾಕಿ ಎಲ್ಲ ಬೆಳೀತಾ ಇದ್ರು. ಇತ್ತೀಚೆಗೆ ಕೆಮಿಕಲ್ ಹಾಕಿ ಹಾಕಿ ಹೊಸದಾಗಿ ಕೆಮಿಕಲ್ ತಯಾರು ಮಾಡಿ ಮಾಡಿ ಮಾಡಿ ಈ ಗೊಬ್ಬರ ಚೆಂದಿಲ್ಲ, ಇನ್ನೊಂದು ಚೆನ್ನಾಗಿರುತ್ತೆ, ಇನ್ನೊಂದು ಔಷಧಿ ಚೆಂದ, ಇನ್ನೊಂದು ಚೆನ್ನಾಗಿರುತ್ತೆ ಅಂತ ಇದನ್ನೆಲ್ಲ ಹಾಕಿ ಹಾಕಿ ಸ್ವಲ್ಪ ಇಳುವರಿ ಚೆನ್ನಾಗಿ ಬರ್ಬೋದು, ಖರ್ಚು ಜಾಸ್ತಿ ಬರ್ತಿತ್ತು ಸರ್ ತುಂಬ. ಇಳುವರಿ ಬಂದರೂ ಕೂಡ ಖರ್ಚು ಜಾಸ್ತಿ ಬರ್ತಿತ್ತು, ಒಟ್ಟಾರೆ ಲಾಭದ ಅಂಶ ಕಡಿಮೆ ಆಗ್ತಿತ್ತು. ಕಡಿಮೆ ಆಗ್ತಿತ್ತು, ಖರ್ಚು ಜಾಸ್ತಿ ಬರೋದ್ರಿಂದ ನಾವು ಖರ್ಚು ಕಡಿಮೆ ಆಗಬೇಕು, ನಮಗೆ ಇಳುವರಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಖರ್ಚು ಕಡಿಮೆ ಆದರೂ ಸಾಕು ಅಂತ ನಾವು ಸಾವಯವ ಕೃಷಿಗೆ ಇಳಿದೀವಿ. ಹೇಗೆ ಅನ್ನಿಸ್ತು ನಿಮಗೆ ಮೊದಲು ಈ ಸಾವಯವ ಕೃಷಿಯನ್ನು ಪ್ರಾರಂಭ ಮಾಡಿದಾಗ? ಮೊದಲು ಅಂದರೆ ನಮಗೆ ತುಂಬ ಸ್ವಲ್ಪ ಕಡಿಮೆ ಬೆಳೀತದೆ ಸರ್. ಆಮೇಲೆ ಆದ್ರಾಗಲಿ ಕಡಿಮೆ ಇದ್ದರೂ ರೈಟು ಸ್ವಲ್ಪ ಕುಂಡಿತವಾದರೂ ಕೂಡ ಅನಂತರವಾರು ಈ ಕಾಲಾನುಕ್ರಮೇಣ ನಾವು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು ಇದು ಅಂತ ನಂಬ್ಕೊಂಡು ಇವಾಗ ರೈಟು ತಕಮೋರು ಏನು ಕೆಮಿಕಲ್ ರೈಟ್ ಏನೋ ಇತ್ತು ಅದರ ಆ ರೈಟೇ ಇದಕ್ಕೂ ಕಟ್ತಿದ್ರು ಸಾವಯವ ಬೆಳೆದಲ್ವಿ, ಆದ್ರಾಗಲಿ ಅಂತ ನಾವು ನಂಬ್ಕೊಂಡು ಅದನ್ನೇ ಮಾಡ್ಕೊಂಬನ್ನು ಇವಾಗ ಅದನ್ನೇ ನಂಬಿವಿ. ನಾವು ನೆಕ್ಸ್ಟ್ ಕೂಡ ಎಲ್ಲರೂ ಪರ್ಚೇಸ್ ಮಾಡಿ ಮಾಡ್ತೀವಿ ಎಂಬ ಧೈರ್ಯ ನಮ್ಮ ಹತ್ರ ಇರುತ್ತೆ. ಅಲ್ಲ, ಸಾವಯವಕ್ಕೆ ಏನು ಪರ್ಚೇಸ್ ಮಾಡಬೇಕಾಗಿತ್ತು ನೀವು? ರೈತರು ತಕಮದ್ಬೇಕಲ್ಲ, ನಮ್ಮ ಇಲ್ಲೆಲ್ಲ ತಕಮಲ್ಲ, ಟೌನ್ಗಲ್ಲೇ ಹೋಗ್ಬೇಕು ತಕಬೇಕಾದ್ರೆ. ಬೆಳೆದಂಥ ಬೆಳೆಗಳನ್ನ ಬೆಳೆದಂಥ ಬೆಳೆಗಳನ್ನ ನಮ್ಗೆ ಇಲ್ಲಿ ಮಾರ್ಕೆಟ್ ಏನು ಕೆಮಿಕಲ್ ಬೆಳೀತಾ ಅದೇ ರೇಟ್ ಕೊಡ್ತಿರ್ತಾರೆ, ನಮ್ಗೆ ವರ್ಕೌಟ್ ಆಗಲ್ಲ. ಅದನ್ನೀಗ ನಾವು ಮಾಡಬೇಕಾದಾಗ ನಾವು ಸ್ವಂತದ ಎಲ್ಲರೂ ಮಾಡಿ ಬಿಸ್ನೆಸ್ ಮಾಡಿ ಬೇರೆ ಕಡೆ ನಾವೇ ಪ್ಯಾಕ್ ಮಾಡಿ ಅರ್ಶಿನ ಪುಡಿ ಆಗಲಿ ಬೆಲ್ಲ ಆಗಲಿ ಅಥವಾ ಬಾಳೆನಾಗಲಿ ತೆಂಗಿನಕಾಯಿ ಆಗಲಿ ಇಷ್ಟೆಲ್ಲ ನಾವೇ ಮಾಡಿ ಕಳಿಸೋ ಸಾವಯವದ್ದು ಅಂತ ಪ್ರಯತ್ನ ಮಾಡಿ ಮಾಡ್ತಾವೆ. ಸಾವಯವದ ಒಂದು ಬ್ರ್ಯಾಂಡ್ ನಿಮಗೆ ಬೇಕು? ಬೇಕು ಸರ್, ನಮಗೆ ಸಾವಯವದ ಒಂದು ಬ್ರ್ಯಾಂಡು ನಮ್ಗೆ ಸಿಕ್ಕಿದಾಗ ಎಲ್ಲೇ ಹೋದ್ರೂ ಕೂಡ ಅವರು ಪಕ್ಕ ನಮಗೆ ರಿಜಲ್ಟ್ ಮಾಡಾರ ಇವರು ಅಂಬೋದು ಗೊತ್ತಿರ್ತದೆ. ಆ ಉದ್ದೇಶಕ್ಕೆ ಅದು ನಾವು ಸ್ವಲ್ಪ ಮಾಡ್ತೇವೆ. 9 ಎಕರೆ ವಿಸ್ತೀರ್ಣದ ಕೃಷಿ ಜಮೀನು ನಿಮ್ಮದು ಸಾವಯವ ಪದ್ಧತಿಗೆ ಹೊರಳಿದಾಗ ಇಡೀ 9 ಎಕರೆಗೂ ಕೂಡ ನೀವು ಒಂದೇ ಬಾರಿಗೆ ಸಾವಯವ ಪದ್ಧತಿಯ ಪ್ರಯೋಗ ಮಾಡಿದ್ರೆ ಹೇಗೆ? ನಾವು ಕೆಮಿಕಲ್ ಹಾಕೊಂಡು ಸರ್ ಮೊದಲು ಮಾಡ್ತಾಯಿದ್ವು. 9 ಎಕರೆ ಪ್ರದೇಶಕ್ಕೂ ಕೂಡ ಒಂದಡಿ ಮಣ್ಣಿಗೆ ಜಮೀನಿಗೆಲ್ಲ ಫುಲ್ ತುಂಬಿಸ್ಬಿಡ್ನು ಮಣ್ಣು, ಕೆರೆ ಮಣ್ಣು, ಕೆರೆ ಮಣ್ಣು 1300 ಲೋಡ್ನಿಗೆ 9 ಎಕರೆ ಪ್ಲಾಟ್ಗೂ ಕೂಡ ತುಂಬಿಸ್ಬಿಟ್ಟು ಆಮೇಲಿಂದ ನಾವು ಸಾವಯವಕ್ಕೆ ಶುರು ಮಾಡ್ಬಿಟ್ಟು ಸರ್. ಒಂದೇ ಸರಿ ಒಂದೇ ವರ್ಷದಲ್ಲಿ ಎಲ್ಲಕ್ಕೂ ತುಂಬಿಸ್ಬಿಟ್ಟು ಆಮೇಲೆ ನಾವು ಸಾವಯವ ಕೃಷಿಗೆ ಅಲ್ಲಿ ನಾವು ಕೃಷಿ ನಮ್ಮ ಸಾವಯವ ಗೊಬ್ಬರ ಬರೋವರ್ಗ ಮಣ್ಣು ಹುಡ್ಸಿದ್ಮೇಲೆ ಆ ತಾಕತ್ ಮೇಲೂ ಸ್ವಲ್ಪ ಬರಬೇಕು, ಅತಿ ಕುಂಡಿತು ಆಗಬಾರ್ದು. ಯಾಕಂದ್ರೆ ಮಣ್ಣು ಹುಡ್ಸಿದ ಮೇಲೆ ಕೆಮಿಕಲ್ ಎಲ್ಲ ತಿಂದು ಹಾಳಾಗಿರುತ್ತೆ, ಸಡನ್ಲಿ ಸಾವಯವಕ್ಕೆ ಬಂದಾಗ ಅದು ಫಸಲು ಬರೋದಿಲ್ಲ. ನಾವು ಕೆರೆ ಮಣ್ಣಿಗೆ ಎಲ್ಲಕ್ಕೂ ಭೂಮಿಗೆಲ್ಲ ಒಂದಡಿ ಮಣ್ಣು ಎಲ್ಲ ತುಂಬಿಸ್ಬಿಟ್ಟು ಎಲ್ಲ ಅದಕ್ಕೆಲ್ಲ ಮಿಕ್ಸಿಂಗ್ ಮಾಡಿ ಕೊಟ್ಟು ಆಮೇಲೆ ದ್ವಿದಳ ಧಾನ್ಯನಿಗೆ ನಾವು ಇಟ್ಟು ಒಂದು 2 ಸರಿ ಇಟ್ಟು ಅದನ್ನೆಲ್ಲ ಮಲ್ಚಿಂಗ್ ಮಾಡಿ ಆಮೇಲಿಂದ ನಮ್ಮ ಸಾವಯವ ಕೃಷಿ ತೂಯ್ಕೊಂಬಿಟ್ಟು. ಅಂದರೆ ದ್ವಿದಳ ಧಾನ್ಯಗಳು ಅಂತಂದರೆ ಹಸಿರೆಲೆ ಗೊಬ್ಬರಗಳು, ಹಸಿರೆಲೆ ಗೊಬ್ಬರ, ಶೆಣಬು, ಹಸಿರು, ಅಲಸಂದೆ, ಪ್ರತಿಯೊಂದು ಅವರೆ ಎಲ್ಲನೂ ಮಿಕ್ಸಿಂಗ್ ಮಾಡಿ ಎರಚಿ ಅದನ್ನೀಗ ಹೂವು ಬರೋ ಸ್ಟೇಜ್ಗೆ 45 ದಿವಸಕ್ಕೆ ಅದು ಮಲ್ಚಿಂಗ್ ಮಾಡಿ ನಾವು ಗೊಬ್ಬರ ತಯಾರು ಮಾಡಿ ಒಟ್ಟಾರೆ ಕಾರ್ಬನ್ ಅಂಶ ಭೂಮಿಗೆ ಸೇರಿಸ್ಬೇಕು. ಕಾರ್ಬನ್ ಅಂಶ ಭೂಮಿಗೆ ಆದಾಗ ಸರ್ ಆಮೇಲೆ ಅದೇ ಮುಕ್ಕು ಯಾವುದೇ ಗಿಡಗಳೇ ಆಯಿತು ಏನೇ ಆಯಿತು ಕಿತ್ತು ಅಲ್ಲೇ ಮಲ್ಚಿಂಗ್ ಮಾಡಬೇಕು. ನಾವು ಅದನ್ನೆಲ್ಲ ಬೆಂಕಿ ಹಾಕಿ ಸುಡಬಾರ್ದು, ಎಲ್ಲ ಅಲ್ಚಿಂಗ್ ಮಾಡಿದಾಗ ಅದೇ ವರ್ಷಕ್ಕೋಸ್ಕರ ಅಲ್ಲೇ ಎರೆಹುಳು ಉತ್ಪತ್ತಿ ಆಯ್ತವೆ, ಎಲ್ಲ ಭೂಮಿ ಸ್ಟುಡ್ ಆಯ್ತದೆ. ಈಗ ನೀವು 8 ವರ್ಷ 9 ವರ್ಷದ ಹಿಂದೆ ನೀವು ಸಾವಯವದ ಕಡೆ ಹೊರಳಿದ್ರೆ, ಅದಕ್ಕೆ ಮುಂಚೆ ರಾಸಾಯನಿಕ ಮಾಡ್ತಾ ಇದ್ರೆ, ನಿಮ್ಮ ತಂದೆ ಕಾಲದಿಂದ ನಾವು ಏನು ಮಾಡ್ತಿದ್ದೋ ಪದ್ಧತಿ ಅದನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ರೆ, ನಿಮ್ಮ ತಂದೆ ಕಾಲದಲ್ಲಿ ನಿಮಗೆ ಈ ಸಾವಯವ ಪದ್ಧತಿ ಅನುಭವ ಇತ್ತಾ? ಸರ್ ಅವು ಇಲ್ಲಿಯವರು ಕೂಡ ಈ ಥರ ಗೊಬ್ಬರದ ಅಂಶ ಹೆಚ್ಚಿಗೆ ಔಷಧಿ ಹೊಡೆಯೋದು ಗೊಬ್ಬರ ಇದು ಯಾವುದೂ ಇಲ್ಲ ಸರ್. ಆವಾಗ ಜೋಳ ಬಿತ್ತಿರು ಬೆಜ್ಜಿಲ್ಗೆ, ರಾಗಿ, ಜೋಳ, ಉರುಳಿ, ಕಡಲೆಕಾಯಿ ಚೆನ್ನಾಗಿ ಬೆಳೀತಿತ್ತು, ದಣ್ಣ ಗೊಬ್ಬರನೇ ಊಡಿಸ್ಬಿಡ್ತಿದ್ರು, ಆವಾಗ ದನಗಳೆಲ್ಲ ಸಾಕಷ್ಟು ಇರ್ತಿದ್ದೆ, ಆವಾಗ ಚೆನ್ನಾಗೂ ಬೆಳೀತಿತ್ತು. ಇತ್ತೀಚೆಗೆ ನಮ್ಮ ತಂದೆ ಬಿಟ್ಟು ನಾವು ಇಳಿದಾಗ ನಮಗೆ ಈ ಕೆಮಿಕಲ್ ಎಲ್ಲ ಜಾಸ್ತಿ ಆಗ್ಬಿಡ್ತು, ದನಗಳು ಕಡಿಮೆ ಆಗ್ಬಿಡ್ತು, ಕೆಮಿಕಲ್ ಹಾಕಿ ಹಾಕಿ ಬೆಳೆದಾಗ ಸ್ವಲ್ಪ ಕುಂಠಿತ್ವ ಆಗ್ಬಿಡ್ತು, ಖರ್ಚೆಲ್ಲ ಜಾಸ್ತಿ ಬರೋಕ್ಕೆ ಶುರುವಾಗ್ಬಿಡ್ತು, ಖರ್ಚು ಕಡಿಮೆ ಆಗಲಿ ಇಳುವರಿಯೂ ಕಡಿಮೆ ಆಗಲಿ ಅಂತ ನಾವು ಈ ಪದ್ಧತಿಗೆ ಬಂದ್ವು. ಅಂದರೆ ಒಟ್ಟಿನಲ್ಲಿ ನೀವು ಮೂಲತಃ ನೋಡಿದ್ದು ಈ ಸಾವಯವ ಪದ್ಧತಿಯ ಕೃಷಿಯನ್ನು ನಿಮ್ಮ ಚಿಕ್ಕಿಂದ ಬಾಲ್ಯದಲ್ಲಿ, ನಂತರ ಲಾಭದ ದೃಷ್ಟಿಯಿಂದ ಮತ್ತು ಬದಲಾದ ಕೃಷಿ ಪದ್ಧತಿಯಿಂದ ನೀವು ರಾಸಾಯನಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರಿ. ಹೌದು ಸರ್, ಹೌದು ಸರ್. ಅದು ಕೂಡ ನಿಮ್ಗೆ ಕಹಿ ಅನುಭವ ಕೊಟ್ಟು ಸಾವಯವ ಪುನಃ ಮರಳಿ ಮಣ್ಣಿಗೆ ಅಂದಂಗೆ ಮರಳಿ ಗೂಡಿಗೆ ಬಲ್ಲಿನ ಸಾವಯವಕ್ಕೆ ಬಂದಿಳಿದ್ರು ಸರ್. ನಾವು ದನ ಗೊಬ್ಬರ ಇದೆಲ್ಲ ಮಾಡಿ ನಮ್ಮ ಹತ್ರನೇ ನಾಡು ದನಗಳು ಸಾಕಿ, ಕುರಿಗಳು ಸಾಕಿ, ಎಲ್ಲ ಎರೆಹುಳು ಗೊಬ್ಬರ ಮಾಡಿ ಎಲ್ಲ ನಾವೇನೇನು ಜೀವಾಮೃತ, ಗೋಕುಮೃತ, ವೇಷ್ಟಿ ಕಾಂಪೋಸ್ಟರು, ಎಲೆ ಕಷಾಯ, ಮೀನು ಕಷಾಯ, ಟೈಕೋಡರ್ಮ, ಸೋಡಮಣಸು, ಬಯೋಗ್ಯಾಸ್ ಸರಿ, ಇಷ್ಟೆಲ್ಲ ಗೊಬ್ಬರ ನಾವೇ ತಯಾರು ಮಾಡಿ ಭೂಮಿಗೆ ಹಾಕಿ ಬೆಳೀತಾ ಇರ್ತೀವಿ. ಇಷ್ಟೆಲ್ಲ ಸಾವಯವ ಕೃಷಿ ಪದ್ಧತಿಯ ಏನು ಪರಿಕರಗಳನ್ನ ಒಬ್ಬ ರೈತ ತನಗೆ ತಾನೇ ಸೃಷ್ಟಿ ಮಾಡ್ಕೋಬೇಕು ಅವೆಲ್ಲವನ್ನು ಕೂಡ ಒಟ್ಟಾರೆ ಹೆಸರು ಹೇಳಿದ್ರೆ, ಈಗ ನಿಮಗೆ ಯಾವೆಲ್ಲ ಬೆಳೆಗಳಿದ್ದಾವೆ ಮತ್ತು ಯಾವ ಬೆಳೆಗೆ ಯಾವ ಸಾವಯವ ಪದ್ಧತಿಯ ಗೊಬ್ಬರಗಳನ್ನ ಒದಗಿಸ್ತೀರಿ ಹೇಳಿ ಸರ್? ನಮ್ಮದು ಕಬ್ಬು ಸಾಕಷ್ಟು, ಮೊದಲಿಗೆ 4-5 ವರ್ಷದಿಂದ ತರಕಾರಿಗೆಲ್ಲ ಬೆಳೀತಾ ಇದ್ವು. ನಾವು ಸಾವಯವದಲ್ಲಿ ಬೆಳೆದು ತರಕಾರಿ ಕೊಟ್ಟರು ಕೂಡ ನಮ್ಗೆ ರೈಟ್ ಕೊಡ್ತಿದ್ದಿಲ್ಲ. ಆ ಉದ್ದೇಶಕ್ಕೆ ಇದೆಲ್ಲ ತೊಂದರೆ, ಎನಿ ಟೈಮ್ ಕೆಲಸ ಮಾಡಬೇಕು, ಆಳುಗಳು ಕೂಲಿ ತುಂಬ ತೊಂದರೆ ಅಂತ. ಇವಾಗ ನಾವು 4 ವರ್ಷದಿಂದ ಕಬ್ಬು, ಅರಿಶಿನ, ಬಾಳೆ, ತೆಂಗು, ಸಾಂಬಾರು, ಈರುಳ್ಳಿ ಇಷ್ಟು ಮಾತ್ರ ಇವಾಗ ಬೆಳೀತಿರ್ತೀವಿ ಸರ್. ಇದನ್ನ ಪ್ರತಿ ವರ್ಷನೂ ಕೂಡ ಫಸ್ಟೇ ನಾವು ನಾಟಿ ಮಾಡ್ಬೇಕಾದ್ರೆ ಹಸಿರೆಲೆ ಗೊಬ್ಬರ ಮಾಡಿ ಆಮೇಲೆ ಸಾಲು ಹೊಡೆದು ಅದಕ್ಕೆ ಸಾಲು ಬೆಂಬಲಿ ಕುರಿ ಗೊಬ್ಬರ ದನ ಗೊಬ್ಬರನಿಗೆ ಹಾಕ್ಬಿಟ್ಟು ಮಲ್ಚಿಂಗ್ ಮಾಡಿಬಿಟ್ಮೇಲೆ ನೆಕ್ಸ್ಟ್ ನಾವು ಏನು ಜೀವಾಮೃತ ಡಿಪ್ನಲ್ಲಿ ಹೋಯ್ತು ಆ ಡಿಪ್ನಲ್ಲಿ ನೀರು ಮುಖಾಂತರ ಕೊಡ್ತಾವೆ. ಡ್ರಿಪ್ನಲ್ಲಿ ಅಂದರೆ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂತ ಸ್ವಲ್ಪ ಹೇಳಿ. ಅದನ್ನೆಲ್ಲ ನಾವು ಅಲ್ಲೇ ಫಿಲ್ಟರ್ ಮಾಡಿ ಅದಕ್ಕೆಲ್ಲ ದಪ್ಪ ಜಲ್ಲಿ ಅಡಿಗೆ ಅದ್ರಮೇಲೆ ಸಣ್ಣ ಜಲ್ಲಿ ಮೇಲೆ ಮರಳು ಅದ್ರಮೇಲೆ ಮೆಸ್ ಹಾಕಿ ಅಲ್ಲಿ ಎಲ್ಲ ಫಿಲ್ಟರ್ ಆದಮೇಲೆ ಅಲ್ಲಿ ತಿರ್ದು ಅಲ್ಲಿಂದ ಫಿಲ್ಟರ್ ಮಾಡಿ ಜಮೀನಿಗೆ ಡೈರೆಕ್ಟ್ ಜಮೀನಿಗೆ ಎಲ್ಲ ಥರದ ಗೊಬ್ಬರನೂ ಕೂಡ ಗುಂಡಿಗೆ ತಿರ್ದು ಅದರಿಂದ ಡ್ರಿಪ್ನಲ್ಲಿ ಎಳಿತಾವೆ ಸರ್. ಅಲ್ಲ, ಡ್ರಿಪ್ನಲ್ಲಿ ಅಂದರೆ ನಿಮಗೀಗ ಜೀವಾಮೃತ ತಯಾರು ಮಾಡ್ಕೊಳ್ಳೋದು ಅದು ಫಿಲ್ಟರ್ ಆಗಿ ಎಲ್ಲಿಗೆ ಹೋಗುತ್ತೆ? ಅದೆಲ್ಲ ಒಂದು ಗುಂಡಿ ಇಟ್ಟು ಸರ್, ಜೀವಾಮೃತ ತಯಾರಾಗದೆ ಬೇರೆ, ಅದೆಲ್ಲ ಫಿಲ್ಟರ್ ಆಗಿ ಬರೋದಕ್ಕೆ ಸಪ್ರೇಟ್ ಗುಂಡಿ ಇದೆ. ಆ ಗುಂಡಿಯಿಂದ ಸೆಂಚುರಿನಲ್ಲಿ ಒಂದಿಚ್ಚು ಮೋಟ್ರ್ ಹಾಕಿ ಅದನ್ನೀಗ ಆನ್ ಮಾಡ್ಕೊಂಡು ನೀರು ಮುಖಾಂತರ ಒ ಕಡೆಯಿಂದ ನೀರು ಬರ್ತದೆ, ಒ ಕಡೆಯಿಂದ ತೆಗೆದು ಇಂಚುರಿ ಮುಖಾಂತರ ಜಮೀನಿಗೆ ಡೈರೆಕ್ಟು ಹೋಯ್ತಿರುತ್ತೆ ಸರ್. ಅಂದರೆ ಏನು, ನೀವು ಈ ಬೋರ್ವೆಲ್ ನೀರನ್ನ ಸರಬರಾಜು ಮಾಡ್ತಿರಲ್ಲ ಅದೇ ಪೈಪ್ಗೆ? ಅದೇ ಪೈಪ್ಗೆ ನಾವು ಕಲೆಕ್ಷನ್ ಕೊಟ್ಟು ನೀರಿನೊಂದಿಗೆ ನಾವು ಗೊಬ್ಬರ ಕಳಿಸ್ತೇವೆ ಸರ್. ಬೋರ್ ನೀರಿನ ಜೊತೆಯಲ್ಲಿ ಈ ಜೀವಾಮೃತ ಮತ್ತು ಗೋಕುಪಾಮೃತ ಇವೆಲ್ಲನೂ ಕೂಡ ನೀವು ನೀರಿನ ಜೊತೆ ಕೊಡ್ತಾ ಇದ್ದೀರಿ. ಈಗ ಈ 9 ಎಕರೆ ಜಮೀನಿಗೆ ನೀರು ಒದಗಿಸ್ಬೇಕು ಅಂದರೆ ನೀವು ಎಷ್ಟು ಬೋರ್ವೆಲ್ ಹಾಕಿಸ್ಕೊಂಡಿದ್ದೀರಿ ಅಂತ? 2 ಬೋರ್ವೆಲ್ ಇದೆ ಸರ್. 2 ಬೋರ್ವೆಲ್ನಿಂದ 4 ಇಂಚು ನೀರು ಕೃಷಿ ಹುಂಡ ಮಾಡಿ ಅಲ್ಲಿ ತುಂಬಿ ಅಲ್ಲಿಗೆ ಕೃಷಿ ಹುಂಡೆಗೆ ಒಂದು ಮೋಟ್ರಿಟ್ಟಿವಿ. ಬೋರ್ನ 2 ಬೋರು ಕೂಡ ಕೃಷಿ ಹುಂಡೆ ಬೀಳ್ತವೆ. ಕೃಷಿ ಹುಂಡೆಯಿಂದ ನೀರು ಮೇಲ್ಗಡೆ ಜಂಪ್ ಮಾಡ್ತೀವಿ ಅಲ್ಲಿಗೆ ಒಂದು ಮೋಟ್ರಿಟ್ಟು, ಅದು 2 ಇಂಚು 2.5 ಇಂಚು ಫುಲ್ ನೀರು ಬರ್ತದೆ. ಅದಕ್ಕೆ ನಾವು ಗೊಬ್ಬರ ಕಳಿಸಿ ಅದ್ರ ಮುಖಾಂತರ ನೀರು ಹಾಯಿಸ್ತೀವಿ. ಡಿಪ್ ಯಾಕೆ ನೇರವಾಗಿ ಬೋರ್ವೆಲ್ ಇಂದನೇ ಬೆಳೆಗಳಿಗೆ ನೀರು ಬಿಡಬೋದಲ್ಲ? ಅದು ಮೊದಲೆಲ್ಲ ಮಳೆ ಕಡಿಮೆ ಇತ್ತು, ನೀರು 1.5 ಇಂಚ್ ಬಿದ್ದಿತ್ತು, 1.5 ಇಂಚ್ ನಾವು ಗೇಟ್ ಹೊಡೆದಾಗ ನೀರು ತಲುಪ್ತಿತ್ತಿಲ್ಲ. ನಾವು ಒಂದು 80 ಅಡಿ 60 ಅಡಿ ಈ ಥರ ಲ್ಯಾಟ್ರ್ ಬಿಟ್ಟಾಗ ಲ್ಯಾಟ್ರ್ನಲ್ಲಿ ಮುಂದ್ಗಡೆ ಕೊನೆಯಲ್ಲಿ ನೀರು ತಲುಪಲ್ಲ. ಆ ಉದ್ದೇಶಕ್ಕೆ ಕೃಷಿ ಉಂಡರು ಒಂದೇ ಮೀಡಿಯಮ್ಮಾಗಿ ನೀರು ತಳುತ್ತೆ ನೋಡಿ. ಸ್ಟಾಕ್ ಇದ್ದಾಗ 2.5 ಇಂಚ್ ಒಂದೇ ನೀರು ತಳುತ್ತೆ ಒಂದೇ ಸಮಕ. ಆ ಉದ್ದೇಶಕ್ಕೆ ನಾವು ಕೃಷಿ ಉಂಡ ಮಾಡಿ ಅಲ್ಲಿಂದ ನೀರು ತಳ್ತೀವಿ. ಆವಾಗ 100 ಅಡಿವರೆಗೂ ನೀರು ತಳ್ತದೆ ಅದಲ್ಲಾದರೆ. ಈಗ ಜೀವಾಮೃತಕ್ಕೆ ನಾಟಿ ತಳಿಗಳು ಅಂತ ಹೇಳಿದ್ರೆ, ನಾಟಿ ತಳಿಗಳನ್ನ ನೀವು ಕೊಂಡ್ಕೊಂಡ್ರ ಅಥವಾ ಮೂಲತಃ ನಿಮ್ಮ ಮನೆಯಲ್ಲಿದ್ದಂತಹ ಹಸುಗಳನ್ನ ತಳಿಗಳನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ ಸರ್, ಮೂಲತಃ ಇತ್ತು, ನಾವನ್ನೆಲ್ಲ ಇದು ಮಾಡಿಬಿಟ್ಟು ಕೆಮಿಕಲ್ ಹಿಡಿದಾಗ ನಾವು ಎಲ್ಲ ಹಾಲು ಆಗಬೇಕು ಅಂತ ಹೆಚ್ಚಪ್ಪ ತಳಿಗಳನ್ನೇ ಮಾಡಿದ್ವು. ಈಚೆಗೆ ಯಾವಾಗ ಸಾವಯವ ಮಾಡಬೇಕು ಅಂದಾಗ ನಮ್ಗೆ ನಾಡು ತಳಿನೇ ಬೇಕು ಅಂತಂದಾಗ ನಾವು ನಾಡು ತಳಿಗ ಬೇರೆ ಕಡೆಯಿಂದ ತಂದು ವ್ಯವಸ್ಥೆ ಮಾಡಿವಿ. ಕಾಂಗೇ ತಳಿಯವೆ, ಮಲೆನಾಡಿದೆ, ಸಾಯವಾಲ್ ಇದೆ, ಅದು ಬಿಟ್ಟರೆ 3-4 ತಳಿ ಮಾಡ್ಕೊಂಡು ನಾವು ಗೊಬ್ಬರ ತಯಾರು ಮಾಡ್ಕೊತೀವಿ ಸರ್. ಯಾಕೆ ನಮ್ಮ ಹಳ್ಳಿಕಾರ ತಳಿನೇ ಮರ ಬಿಟ್ಬಿಟ್ಟಿದ್ದಾರೆ? ಹಳ್ಳಿಕಾರ ತಳಿ ನಾವು ಮಾಡ್ಬೋದು ಸರ್, ಹೊರಟು ಸ್ವಲ್ಪ ಅವು ಹೆಂಗೆ ನಾವು ಯಾವ ಎನಿ ಟೈಮ್ ಕಟ್ಟಾಕೊಂಡಿರ್ಬೇಕು. ಹಿಡ್ಕೊಂಡು ಮೈಸೂರು ಇಲ್ಲ ಮಣ್ಣಿನಲ್ಲಿ, ಎಲ್ಲೂ ಹೊರಗಡೆ ಬಿಡೋಂಗಿಲ್ಲ. ಆ ಉದ್ದೇಶ ಕಟ್ಟಾಕೋದ್ರಿಂದ ಇವು ಸ್ವಲ್ಪ ಸಾಭ್ಯವಾಗಿರ್ತವೆ, ಹಾಗೂ ಮಲೆನಾಡು ಸ್ವಲ್ಪ ತೊಂದರೆನೇ ಕೊಡ್ತವೆ. ಆದರೂ ಆಗಲಿ ಅಂತ ಸ್ವಲ್ಪ ಕಟ್ಟಾಕೊಂಡು ಮಾಡ್ತವೆ. ಕಾಂಗೈ, ಸಾಯಿವಾಲು, ಗೀರು ಇವು ಮಾತ್ರ ಸ್ವಲ್ಪ ಸಾಭ್ಯವಾಗಿ ಕಟ್ಟಾಕಬೋದು. ಬೇರೆ ಹಳ್ಳಿಕಾರು, ಮಲೆನಾಡು ಇವೆಲ್ಲ ತುಂಬ ಹೊರಟು ಜಾಸ್ತಿ. ಆ ಉದ್ದೇಶಕ್ಕೆ ನಾವು ಕಾಂಗೈ ಮಾಡ್ಕೊಂಡು ಮಾಡ್ತೀವಿ ಸರ್. ಎಷ್ಟು ಹಸುಗಳು ಇದ್ದಾವೆ ನಾಟಿ ತಳಿಗಳು? ನಾವು 4 ಹಸುಗಳಿವೆ ಸರ್, 2 ಕರುಗಳಿವೆ. ಕರುವಿಗೆಲ್ಲ ಏನು ಮಾಡ್ತೀರಿ? ಕರುವಿಗೆಲ್ಲ ಒಂದಾದ್ರೂ ಒಂದು ಹಾಲು ಕೊಡೋ ಮಟ್ಟದಲ್ಲಿ ನಮ್ಮ ಮನೆಗೆ ಯೂಸ್ ಆಗಬೇಕು. ಇದೇ ಹಸುಗಳು? ಹಸುಗಳ ಒಂದಾದ್ಮೇಲೆ ಒಂದು ಕರಿತವೆ, ಅದು ಮನೆಗೆ ಯೂಸ್ ಮಾಡ್ಕೊಂಬಕ್ಕೆ ಮಾತ್ರ ಪಕ್ಕ ಯಾವಾಗಲೂ ಇದ್ದೇ ಇರ್ತದೆ. ಯಾಕಂದ್ರೆ ಹಾಲು ಮೊಸರು ಹಾಳುಗಳು ಜಾಸ್ತಿ ಇರೋದ್ರಿಂದ ಯಾವ ಎನಿ ಟೈಮು ಹಾಲಿರಬೇಕು, ಮಜ್ಜಿಗೆ ಇರಬೇಕು ನಮಗೆ. ಆ ಉದ್ದೇಶಕ್ಕೆ ನಾವು ಇಟ್ಕೊಂಡಿರ್ತೀವಿ ಸರ್. ಅದು ಈ ಕುರಿಗಳನ್ನು ಸಾಕಿದ್ದೀನಿ ಅಂತ ಹೇಳ್ತಾ ಇದ್ರಿ, ಅದು ಗೊಬ್ಬರಕ್ಕಾಗಿ ಸಾಕಿರೋದ? ಸರ್, ನಾವು ಮೊದಲೆಲ್ಲ ಬರೀ ದನಗಳೇ ಇದ್ದವು, ಈಗ 3-4 ವರ್ಷದಿಂದ ಕುರಿಗಳು ಗೂಡು ಮಾಡಿ ಅದನ್ನೀಗ ಮೇಲ್ಛಾವಣಿನಲ್ಲಿ ನಿಂತ್ಕೋಬೇಕು. ಪಿಕ್ಕ ಅಥವಾ ಉಚ್ಚ ಎಲ್ಲ ಕೀಳುಗಡೆ ಬಿಡಬೇಕು, ಹೊರಗಡೆ ಮಾತ್ರ ಬಿಡೋಂಗಿಲ್ಲ. ಎಲ್ಲ ಅಲ್ಲೇ ಮೇವು ಪ್ಲಸ್ ನೀರು ಎಲ್ಲ ಹೊರಗಡೆ ಗೂಡಿನಲ್ಲೇ ಕೂಡಿ ಜಮೀನಿಗೆ ಸಲುವಾಗಿ ಗೊಬ್ಬರಕ್ಕೆ ಸಲುವಾಗಿ ನಾವು ಕುರಿಗಳು ಸಾಕ್ತಾ ಇರೋದು. ನಾವು ಕುರಿಗಳು ಮಾತ್ರ ನಾಡ್ತಳಿನೇ. ನಾವು ಬಣ್ಣೂರು ಇವನ್ನೆಲ್ಲ ತರೋಕ್ಕಾಗಲ್ಲ, ಅವಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ತಿಂಡಿ ಕೊಟ್ಕೋಬೇಕು, ಟ್ರೀಟ್ಮೆಂಟ್ ಕೊಡಬೇಕು, ನೋಡ್ಕೋಬೇಕು ಸಾಕಷ್ಟು ದುಡ್ಡು ತಿಂಡಿ ಕೊಟ್ಟಾಗ ಸಾಕಷ್ಟು. ಅದಕ್ಕೆ ಒಂದು ಮರಿಗ 20,000 ತಂದಮೇಲೆ 20,000 25,000 ಮಾರ್ಬೋದು. ನಮ್ಗೆ ಗೊಬ್ಬರ ಬೇಕು, ಆ ಉದ್ದೇಶಕ್ಕೆ ಇರೋ ಅಷ್ಟಕ್ಕೆ ನಮ್ಮ ದುಡ್ಡಿಗೆ ಮೋಸವಾಗಬಾರ್ದು. 4,000 ತಂದ್ರೆ 8,000 ರೂಪಾಯಿ ಆಗಬೇಕು. ಆ ಉದ್ದೇಶಕ್ಕೆ ಆ ಮಟ್ಟಿಗೆ ಗೊಬ್ಬರ ಸಲುವಾಗಿ ನಾವು ಮಾಡ್ತೇವೆ ಸರ್. ಅದ್ರದ್ದು 4,000 ಗೊಬ್ಬರ ಬರಬೇಕು? ಬರಬೇಕು. ಆ ಉದ್ದೇಶಕ್ಕೇ ನಾವು ಕುರಿಗಳು ಸಾಕ್ತಾ ಇರೋದು. ಸರಿ ಹೋಗುತ್ತಲ್ಲ? ಸರಿ ಹೋಗುತ್ತೆ ಸರ್. ಲಾಸ್ ಅಂತೂ ಆಗಲ್ಲ. ಈಗ ನಾವು 4,000 ತಂದಾಗ ಇನ್ನು 4,000 ಪ್ರಾಫಿಟ್ ಅಂತೂ ಉಂಟು, ಪ್ಲಸ್ ಗೊಬ್ಬರ ಸಿಕ್ಕುತ್ತೆ. ನಾವು 4,000 ತಂದು 15,000 ಮಾಡಬೇಕು ಅಂದಾಗ ತಕ್ಕಾಗಿ ಪೀಡಿಸ್ಕೊಡ್ಬೇಕು, ತಿಂಡಿ ಕೊಡಬೇಕು, ಟ್ರೀಟ್ಮೆಂಟ್ ನೋಡ್ಕೋಬೇಕು ಅವಕ್ಕೆ. ಹಾಗಾದರೆ ಸಾಕಷ್ಟು 25,000 30,000 ಈ ರೀತಿ ಮರಿ ಮಾರ್ಬೋದು. ಅದ ನಿಮ್ಮ ಉದ್ದೇಶ ಈ ಭೂಮಿಗೆ ಸಾವಯವ ಗೊಬ್ಬರವನ್ನು ಒದಗಿಸುವಂತ? ಬೇರೆ ಕಡೆಯಿಂದ ನಾವು ತಂದು ತರಬಾರ್ದು, ಯಾಕಂದ್ರೆ ಬೇರೆ ಕಡೆ ನಾವು ದನ ಗೊಬ್ಬರ ಬೇರೆ ಕಡೆಯಿಂದ ಹೂಡಿಸಿದಾಗ ಅವೆಲ್ಲ ಕಳ ಎಲ್ಲ ಹೊರಗಡೆ ಇದಾಗಿ ಮೇದಿರ್ತವೆ, ಎಲ್ಲ ಬಿತ್ತುವಾಗಿ ಜಮೀನಲ್ಲೇ ಕಳ ಬಿಡ್ತದೆ. ಆ ಉದ್ದೇಶದ ನಮ್ಮ ಜಮೀನು ನಾವೇ ಮಾಡಿ ನಮ್ಮ ಜಮೀನಿಗೆ ಹಾಕುವಂತ ನಾವು ಇದೀಗ ಮಾಡ್ಕೊಂಡಿದ್ದೀವಿ. ಈಗ ಸಗಣಿ ಮತ್ತೆ ಕುರಿ ಗೊಬ್ಬರ ಇವೆಲ್ಲ ನಾವೇ ಏನಾದ್ರು ಕಾಂಪೋಸ್ಟ್ ಮಾಡ್ತೀರಾ ಅಥವಾ ನೇರವಾಗಿ ಕೊಡ್ತೀರಾ? ಇಲ್ಲ, ಸಗಣಿ ಮಾತ್ರ ಬಯೋಗ್ಯಾಸ್ಗೆ ಹಾಕ್ತೀವಿ ಸರ್. ಕುರಿ ಗೊಬ್ಬರನಿಗೆ ಡೈರೆಕ್ಟ್ ಒಳಗೆ ಹಾಕ್ತೀವಿ. ಬೇರೆ ವೇಸ್ಟ್ ಬರ್ತದಲ್ಲ ಸರ್, ದನಗಳ ಕೊಟ್ಟಿಗೆ ಗುಡಿಸಿದಾಗ ಆಮೇಲೆ ಹೊರಗಡೆ ಲಡ್ಡು ಪಡ್ಡು ದನಗಳ ಮೇದು ಉಳಿದ್ನಲ್ಲ, ಅದನ್ನೆಲ್ಲ ಎರೆಹುಳು ಮಾಡಿ ಕಾಂಪೋಸ್ಟ್ ಮಾಡಿ ಗೊಬ್ಬರ ಮಾಡ್ತೀವಿ ಸರ್. ಅದು ಎಷ್ಟು ತೊಟ್ಟಿ ನಿರ್ಮಾಣ ಮಾಡ್ಕೊಂಡಿದ್ದೀರಿ? ತೊಟ್ಟು ಒಟ್ಟು 8 ಇರ್ತವೆ ಸರ್. ಅಲ್ಲಿ 8ನಲ್ಲಿ 4 ಮಾತ್ರ ಸೆಟ್ ಆಯ್ತು, ಬಾಕಿದೆಲ್ಲ ಅಲ್ಲೇ ಮಲ್ಚಿಂಗ್ ಮಾಡೋದ್ರಿಂದ 4 ತೊಟ್ಟಿಗೆ ಪಕ್ಕ ರೆಡಿ ಆಯ್ತು ಸರ್. ಏನು ಮಲ್ಚಿಂಗ್ ಮಾಡ್ತೀರಿ? ಅದೇ ನಮ್ಗೆ ದನಗಳು ಉಳಿತಲ್ಲ ಸರ್, ವೇಸ್ಟು ಮೇದು ಉಳಿದ ವೇಸ್ಟು, ಆಮೇಲೆ ಕೀಳುಗಡೆ ಕಸ ಗುಡಿಸಿ ವೇಸ್ಟು, ಆಮೇಲೆ ಸ್ವಲ್ಪ ಬಯೋಗ್ಯಾಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಹುಡುಕ ತೊಪ್ಪಣಿಗೂ ಅಲ್ಲಿಗೆ ಹಾಕ್ತೀವಿ. ಅಲ್ಲಿಗೂ ಹಾಕಿದಾಗ ಅಲ್ಲಿ ಎರೆಹುಳು ತಿಂದು ಒಂದು ಹೆಚ್ಕೊಂಡು ಮುಂದೆ 2 ಗೊಬ್ಬರ ಟೀ ಪುಡಿ ರೀತಿ ಗೊಬ್ಬರ ಬರ್ತದೆ ಸರ್. ಅದು ಈಗ ಎರೆಹುಳದು 8 ತೊಟ್ಟಿ ಮಾಡ್ಕೊಂಡಿದ್ದಾರೆ, ಒಂದು ತೊಟ್ಟಿನಲ್ಲಿ ಎಷ್ಟು ಕೆಜಿ ಅಂದಾಜು ನಿಮಗೆ ಗೊಬ್ಬರ ಸಿಗ್ಬೋದು? ನಮಗೆ ಅಂದರೆ ಹೆಚ್ಚು ಕಡಿಮೆ ಒಂದು 150-200 ಕೆಜಿ ಸಿಕ್ಕುತ್ತೆ ಸರ್. ಅದು ಅಂದ್ರೆ ನಿಮ್ಗೆ ಎರೆಹುಳು ಗೊಬ್ಬರವನ್ನ ಮಾರಾಟ ಮಾಡೋದು ಆ ತರದ ವ್ಯವಸ್ಥೆ ಇಲ್ವಾ? 8 ತೊಟ್ಟಿ ಅಂದ್ರೆ ಮಾರಾಟ ಮಾಡ್ಬೋದಲ್ಲ ಸರ್? ಮಾರಾಟ ಮಾಡಲ್ಲ, ನಾವೇ ಜಮೀನು ಹೆಚ್ಚು ಅಕ್ಕಪಕ್ಕದಲ್ಲಿ ಮಾಡ್ಕೊಂಡಿರೋದ್ರಿಂದ ಒಂದು 4-5 ಜಾಸ್ತಿ ಆಗಿ ನಮ್ಮ ಜಮೀನಿಗೆ ಸಾಕಷ್ಟು ಆಗಲಿ ಅಂತ ನಾವು ನಮ್ಮ ಜಮೀನಿಗೆ ಕೊಡ್ತೀವಿ. ಬೇರೆ ಹೊರಗಡೆ ಮಾತ್ರ ಮಾರಾಟಕ್ಕಂತೂ ಇಲ್ಲ ಗೊಬ್ಬರ ನಮ್ಮ ಹತ್ರ. ಯಾವುದೇ ಕೊಟ್ಟಿಗೆ ಗೊಬ್ಬರ ಆಗಲಿ ಯಾವುದಾಗಲಿ ಹೆಚ್ಚಾಗುತ್ತೆ ಅಂದ್ರೆ ನಿಮಗೆ? ಇಲ್ಲ ಸರ್, ಹೆಚ್ಚಾಯ್ದು ಏನಾಗಲ್ಲ, ಭೂಮಿಗೆ ಏನೇ ಕೊಟ್ಟರು ಕೂಡ ಹೆಚ್ಚಂತೂ ಆಗಲ್ಲ. ಯಾಕಂದ್ರೆ ಈಗ ಕೆಮಿಕಲ್ ಗೊಬ್ಬರ ಕೊಟ್ಟಾಗ ಬೇಕಾದ್ರೆ ಅದು ಸ್ವಲ್ಪ ತೊಂದರೆ ಆಯ್ತದೆ. ಇದು ಮಳೆಗಾಲ ಕುಂಠಿತವಾದಾಗ ಸ್ವಲ್ಪ ಒಣಿಕೊಂಡಿರ್ತದೆ, ಮಳೆ ಬಿದ್ದಾಗ ಚೇತರಿಸ್ಕತ್ತೆ. ನಮಗೆ ನಮ್ಮ ಗೊಬ್ಬರದಲ್ಲಿ ಮಾತ್ರ ಯಾವತ್ತೂ ಏನೂ ತಂದೆ ಕೊಡಲ್ಲ ಭೂಮಿಗೆ. ಅಲ್ಲ, ಒಟ್ಟಿನಲ್ಲಿ ಸಾವಯವ ಗೊಬ್ಬರವನ್ನ ನೀವು ದುಪ್ಪಟ್ಟು ಹಾಕಿದ್ರು ಏನೂ ಆಗಲ್ಲ ಸರ್. ಹೆಚ್ಚಿಗೆ ಹಾಕಿದ್ರು ಕೂಡ ಔಷಧಿನೇ ಆಗಲಿ ಅಥವಾ ನಮ್ಮ ಸಾವಯವ ಗೊಬ್ಬರ ಏನು ತಯಾರು ಮಾಡ್ತೀವಿ ಇದನ್ನೇ ಎಷ್ಟು ಕೊಟ್ಟರು ಕೂಡ ಯಾವ ಫಸಲು ಕೂಡ ಏನು ಕುಂಠಿತವಾಗಲ್ಲ. ಈ ಗೌರ್ಮೆಂಟ್ ಗೊಬ್ಬರ ಆಗಲಿ ಅಥವಾ ಕೆಮಿಕಲ್ ಔಷಧಿ ಆಗಲಿ ಹೊಡೆದಾಗ ಅದು ಕುಂಠಿತವಾಯ್ತದೆ. ಪಕ್ಕ ಇಷ್ಟೇ ಹಾಕ್ಬೇಕು ಅಂತ ಅದು ನಿರ್ಮಾಣ ಉಂಟು. ನಮ್ಮ ಈ ಗೊಬ್ಬರನಿಗೆ ಎಷ್ಟು ಹಾಕಿದ್ರು ಕೂಡ ಏನು ಕುಂಠಿತವಾಗಲ್ಲ ಫಸಲು. ಒಳ್ಳೆ ಫಸಲಿಗೆ ಅನುಕೂಲ ಆಗುತ್ತೆ, ಎಲ್ಲ ಫಸಲುಗಳ ಅನುಕೂಲ ಆಯ್ತು ಸರ್. ಏನಾಗಲ್ಲ, ಮಳೆ ಬಂದಾಗ ಸಾಕಷ್ಟು ಚೆನ್ನಾಗಿ ಫಸಲು ನಿಂತ್ಕೋತವೆ. ಮಳೆಗಾಲಕ್ಕೆ ಸ್ವಲ್ಪ ಬೇಸಿಗೆ ಕಾಲಕ್ಕೆ ನೀರು ಕಡಿಮೆ ಜಾಸ್ತಿ ಕೊಡಬೇಕು. ಸ್ವಲ್ಪ ನೀರು ಕಡಿಮೆ ಆಗೋಯ್ತು ಅಂದಾಗ ಸ್ವಲ್ಪ ಫಸಲು ಒಣಗಿರ್ತವೆ. ಮಳೆ ಸ್ಟುಡ್ ಆದಾಗ ಎಚ್ಚೆತ್ತಿಸ್ಕೊಂಡ್ಬಿಟ್ಟು ಅವು ಚೆನ್ನಾಗಿ ಫಸಲು ಇರ್ತವೆ. ಈಗ ಉಳುಮೆಗೆಲ್ಲ ಏನು ವ್ಯವಸ್ಥೆ ನಿಮ್ಮದು? ಎತ್ತಿನ ಉಳುಮೆ ಮಾಡ್ತೀರಾ ಹೇಗೆ ಸರ್? ನಾವು ಟಿಲ್ಲರ್ ಇದೆ ಸರ್, ಟ್ಯಾಟ್ರಿ ಯೂಸ್ ಕಡಿಮೆ ಮಾಡ್ಬಿಟ್ಟು ಇವಾಗ ಟಿಲ್ಲರ್ನಲ್ಲಿ ಆರಾಮ ಮಾಡ್ಕೊಂಡು ಸಾಲ್ಗಿಲ್ ಹೊಡಿಬೇಕಾದ್ರೆ ಎತ್ತುಗಳಲ್ಲಿ ಬೇರೆ ಕಡೆ ನಮ್ಮ ತಮ್ಮಗಳು ಎತ್ತುಗಳಿರ್ತವೆ ತಕ್ಕಂಬ ಸಾಲು ಹೊಡ್ಕೊಂಡು ನಾವು ಫಸಲು ಮಾಡ್ತೀವಿ ಸರ್. ಅದನ್ನ ಸಾವಯವ ಪದ್ಧತಿಯಲ್ಲಿ ಮಾಡ್ತೀರಿ ಅಂತ ಅಂದಮೇಲೆ ಯಾಕೆ ಒಂದು ಜೊತೆ ಎತ್ತುಗಳನ್ನೂ ಉಳುಮೆ ಎತ್ತುಗಳನ್ನೂ ಮಾಡ್ಕೋಬೋದಲ್ಲ? ಎತ್ತುಗಳು ಮಾಡೋದು ಸರಿ ಸರ್, ಹೆಂಗೆ ಯಾತಿಗಾಗಿ ನಾವು ಮಾಡ್ತಾ ಇಲ್ಲ ಅಂದರೆ ಎತ್ತುಗಳಿಗೆ ಕೆಲಸ ಕೊಡಬೇಕು ಸರ್. ಕೊಡ್ಲಿಲ್ಲ ಅಂದರೆ ತುಂಬ ರಾಂಗ್ ಸೈಡ್ ಮಾಡ್ತವೆ. ಇಲ್ಲಾರೆ ಬೇರೆ ಕಡೆ ಒಂದು ಆಳ್ಬಿಟ್ಟು ಅವನ್ನೆಲ್ಲ ಎಲ್ಲ ಹೊರಗಡೆ ಮೇಯ್ಸಕ್ಕೆ ಕೆಲಸಕ್ಕೆ ಕಳಿಸ್ಬೇಕು. ಅದು ನಾವು ಅದಾಗೋದಿಲ್ಲ. ಅದರಿಂದ ನಮ್ಮ ಕೆಲಸಕ್ಕೆ ನಾವು ಮಾಡೋಕ್ಕೆಲ್ಲ ಮಾಡಬೇಕಾದ್ರೆ ಎತ್ತುಗಳು ಮಾಡ್ಕೊಂಡಾಗ ಗಾಂಚಲಿ ಮಾಡ್ತವೆ. ಸ್ವಲ್ಪ ಅವಕ್ಕೇನಾದ್ರು ಕೆಲಸ ಕೊಟ್ಟಾಗ ಅವಕ್ಕೆ ಸ್ವಲ್ಪ ತಗ್ಗಿ ಬಗ್ಗಿ ನಡೀತವೆ. ಇಲ್ಲ ಅಂದರೆ ಸ್ವಲ್ಪ ಕುಣಿಯೋದು ಮಾಡೋದು ಈ ಥರ ಮಾಡ್ತಿರ್ತವೆ. ನಾವು ಯಾವ ಆ ಕಡೆ ಈ ಕಡೆ ಹೋದಾಗ ನಮ್ಮ ಹೆಂಗಸರು ನೋಡ್ಕೊಂಬರೋದ್ರಿಂದ ನಾವು ಎತ್ತುಗಳಿಗೆ ಕಾಪಾಡ್ಕೊಂಬ ಕಾಯ್ತಾ ಇಲ್ಲ. ಟಿಲ್ಲರ್ ಮಾಡಿವಿ, ಟಿಲ್ಲರ್ನಲ್ಲಿ ಕೆಲಸ ಮಾಡ್ಕೋತೀವಿ. ಸಾಲು ಹೊಡಿಬೇಕಾದ್ರೆ ಬೇರೆ ಹೊರಗಡೆಯಿಂದ ಕರ್ಕೊಂಡು ಎತ್ತಿಗೆ ಸಾಲು ಹೊಡ್ಕೋತೀವಿ. ಈಗ ಟಿಲ್ಲರಲ್ಲಿ ಮಿಷನ್ನಲ್ಲಿ ಉಳುಮೆ ಮಾಡಿದಾಗ ಸಾಮಾನ್ಯವಾಗಿ ನಿಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಎರೆಹುಳುಗಳಿಗೆ ಅಥವಾ ಸೂಕ್ಷ್ಮಾಣು ಜೀವಿಗಳಿಗೆ ಸ್ವಲ್ಪ ತೊಂದರೆ ಅಂತ ಹಾನಿ ಆಗುತ್ತೆ ಅನ್ನೋದೊಂದು ಇದಿದೆ ರೈತರಲ್ಲಿ ಅಥವಾ ಸಾವಯವ ಪದ್ಧತಿ ಮಾಡೋರಲ್ಲಿ. ಆ ಥರದ ಏನು ಹಾನಿ ನಿಮಗೆ ಕಾಣ್ತಾ ಇಲ್ವಾ? ಸರ್, ಟ್ಯಾಟ್ರಿ ಹೊಡೆದಾಗ ಮಾತ್ರ ಅದು ಲಾಣಿ ಆಯ್ತದೆ ಸರ್. ಟ್ಯಾಟ್ರಿ ತೂಕ ಜಾಸ್ತಿ, ಅದು 3.5 ಟನ್ 4 ಟನ್ ಟ್ಯಾಟ್ರಿ ಇರ್ತದೆ ಸರ್. ಅದು ಅದರಲ್ಲಿ ಹೊಡೆದಾಗ ಭೂಮಿ ಎರೆಹುಳುಗಳು ಹೋಗ್ಬಿಡ್ತವೆ. ಆದ್ದರಿಂದ ನಾವು ಟಿಲ್ಲರ್ ಆದರೆ ಅದು ತೂಕ ಕಡಿಮೆ. ಆ ಉದ್ದೇಶಕ್ಕೆ ಅದನ್ನೀಗ ನಾವು ಟಿಲ್ಲರ್ನಲ್ಲೇ ಆರಂಭ ಮಾಡ್ಕೋಬೋದು. ಎಲ್ಲ ನೀವು ಏನು ತೊಂದರೆ ಆಗಲ್ಲ ಸರ್, ಹುಳುಗಳಿಗೆ ಆರಂಭ ಮಾಡಲೇಬೇಕು. ಅದು ಇದರಲ್ಲಿ ನಾವೊಂದು ಹೆಚ್ಚು ಕಡಿಮೆ ಒಂದು 3/4 ಅಡಿನೇ ನಾಟ್ ಹೊಡಿಬೇಕಾದ್ರೆ ಹೆಚ್ಚಿಗೆ 1 ಅಡಿ ಹೊಡಿಬೇಕು 2 ಅಡಿ ಹೊಡಿಬೇಕು ಅಂತೇನಿಲ್ಲ. 3/4 ಅಡಿನಲ್ಲೇ ಟಿಲ್ಲರಲ್ಲಿ ವ್ಯವಸಾಯ ಮಾಡ್ಕೊಂಡು ಆ ಮಟ್ಟಕ್ಕೆ ವ್ಯವಸಾಯ ಮಾಡ್ತಾನೆ. ಈಗ ನಿಮಗೆ ಬಾಳೆಗೆ ಆಗಲಿ ಕಬ್ಬಿಗಾಗಲಿ ಭೂಮಿಗೆ ಸೇರಿಸಬೇಕಾದ್ರೆ ಏನೋ ಮೂಲ ಗೊಬ್ಬರವಾಗಿ ನಾವು ಭೂಮಿಗೆ ಸಾವಯವ ಕೊಟ್ಟಿಗೆ ಗೊಬ್ಬರ ಎಲ್ಲ ಸೇರಿಸಿರ್ತೀವಿ. ಬೆಳೆ ಬಂದ ಮೇಲೆ ಹಂತ ಹಂತವಾಗಿ ನಾವು ಗೊಬ್ಬರವನ್ನು ಕೊಡಬೇಕಾದ್ರೆ ಯಾವ ಥರ ಅದನ್ನು ಗೊಬ್ಬರ ಒದಗಿಸೋದು? ಸರ್, ಬಾಳೆ ಫಸ್ಟ್ ನಾವು ನಾಟಿ ಮಾಡಾಗ ಸರ್ ಎಲ್ಲ ಸೆಣಬು ಬಾಳೆ ಕಟ್ಟೆ ನೆಟ್ಟ ಮೇಲೂ ಕೂಡ ಸೆಣಬು ಅಲ್ಸಂದೆ ದ್ವಿದಳ ಧಾನ್ಯನೆಲ್ಲ ಇಟ್ಬಿಟ್ಟು ಬಾಳೆನ ಇಟ್ಬಿಡ್ತೀವಿ ಸರ್. ಅದು ಹೂ ಬರೋ ಸ್ಟೇಜ್ನಲ್ಲಿ ಗೆಡ್ಡೆಲಿರೋ ಈಗ ಸುತ್ತ ಕಿತ್ತು ಅಲ್ಲಿಗೆ ಹಾಕ್ಬಿಡ್ತೀವಿ ಸರ್. ಬಲ್ಲಿನ ಮಧ್ಯೆ ಇರೋದೆಲ್ಲ ಹೂ ಬಂದ ಸ್ಟೇಜಾಗ ಅದು ಮಲ್ಚಿಂಗ್ ಮಾಡ್ಬಿಡ್ತೀವಿ ಟಿಲ್ಲರ್ನಲ್ಲಿ ಮಾಡಿಬಿಟ್ಟು. ಆಮೇಲೆ ಅದಕ್ಕೆ ಬಾಳೆ ಸಾಲ್ಗೆ ಬಯೋಗ್ಯಾಸ್ ಇದೆ, ಅದೊಂದೊಂದು 6 ಲೀಟ್ರ್ ನೀರಿನಿಗೆ ಫಸ್ಟ್ ಗೆಡ್ಡೆ ಊದ್ಬಿಟ್ಟು ಆಮೇಲೆ ನಮ್ಮ ದನ ಗೊಬ್ಬರ ಕುರಿ ಗೊಬ್ಬರನಿಗೆ ಹಾಕ್ಬಿಟ್ಟು ಬೆಡ್ ಎತ್ಬಿಡ್ತೀವಿ ಬಾಳೆ ಕಟ್ಟೆಗೆ. ಪ್ರತಿ ಗೆಡ್ಡೆಗೂ ಬೆಡ್ ಎತ್ತ ಮೇಲೆ ಕ್ಲೋಸ್ ಸರ್. ಇನ್ನು ಅದ್ರ ಮೇಲೆ ನಾವು ಡ್ರಿಪ್ ಮುಖಾಂತರನೇ ಜೀವಾಮೃತ ಎಲೆ ಕಷಾಯ ಮೀನು ಕಷಾಯ ಇದನ್ನೆಲ್ಲ ಡ್ರಿಪ್ ಮುಖಾಂತರನೇ ಕೊಡ್ತೀವಿ ನಾವು. ಅಂದರೆ ಬಾಳೆಗೇನೋ ಡ್ರಿಪ್ ಮುಖಾಂತರ ಕೊಡ್ತೀರಿ? ಕಬ್ಬಿಗೆ? ಕಬ್ಬಿಗೂ ಅಷ್ಟೇ ಸರ್. ಕಬ್ಬುನ ಬೆಳೆದ್ರೆ ನಾಟಿ ಮಾಡ್ಬೇಕು ಫಸ್ಟ್. ನಾವು ನಾಟಿ ಮಾಡಬೇಕಾದ್ರೆ ದ್ವಿದಳ ಧಾನ್ಯ ಎಲ್ಲ ಎರಚಿ ಸೆಣ್ಬಿಟ್ಟು ಎಲ್ಲ ಮಾಡಿ ನಾಟಿ ಮಾಡ್ಬಿಡ್ತೀವಿ ಸರ್. ಕಬ್ಬನ್ನ ನಾಟಿ ಮಾಡಿದ್ಮೇಲೆ ಸಾಲ್ನರಿದನ್ನೆಲ್ಲ ಕಿತ್ತು ಕಿತ್ತು ಸ್ವಲ್ಪ ಸೆಕ್ಕಕ್ಕೆ ದ್ವಿದಳ ಧಾನ್ಯ ಸೆಕ್ಕಕ್ಕೆ ಕಬ್ಬು ಬರೋದಿಲ್ಲ ಅದನ್ನೆಲ್ಲ ಕಿತ್ತು ಸಾಲ್ ಬೆಂಬಲ ಹಾಕ್ಬಿಡ್ತೀವಿ. ಈ ಮಧ್ಯೆ ಇರೋದನ್ನೆಲ್ಲವೇ ಹೂ ಬರೋ ಸ್ಟೇಜ್ಗೆ 45 ದಿವಸಕ್ಕೆ ಅದು ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡಾದ್ಮೇಲೆ ಈ ಸಾಲ್ ಬೆಂಬಲಿ ಗೊಬ್ಬರಗೆ ಸರಿನಿಗೆ ಉದ್ದಕ್ಕೂ ಸಾಲ್ ಬೆಂಬಲ ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ಬಲ್ಲಿನ ಸಾಲ್ಗೆ ಗೊಬ್ಬರ ದಣ್ಣ ಗೊಬ್ಬರ ಅಥವಾ ಕುರಿ ಗೊಬ್ಬರನ ಅಥವಾ ಎರೆಹುಳು ಗೊಬ್ಬರನ ಸಾಲ್ ಬೆಂಬಲು ಊದ್ಬಿಟ್ಟು ಅದು ಬೆಡ್ ಎತ್ಬಿಟ್ಟಾಗ ಕ್ಲೋಸ್ ಆದ್ಕೊಂಡು ಬಲ್ಲಿಂದ ಇನ್ನು ಅದಕ್ಕಿನ್ನು ಗೊಬ್ಬರನೇ ಹೋಗಿಲ್ಲ ಇನ್ನು ಕಟಾವಾದ ಮಾತ್ರ ಬಲ್ಲಿಂದ ನಾವು ಬಯೋಗ್ಯಾಸ್ ಸರಿನಿಗೆ ಸಾಲ್ ಬೆಂಬಲು ಹೋಯ್ತೀವಿ. ಇನ್ನು ಬೇರೆ ಗೊಬ್ಬರ ಕುರಿ ಗೊಬ್ಬರ ಆಯಿತು ಮತ್ತೊಂದು ಗೊಬ್ಬರ ಆಯಿತು ಹಾಕಲ್ಲ, ಥರನೆಲ್ಲ ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಆದ್ಮೇಲೆ ನಾವು ಡ್ರಿಪ್ ಇಟ್ಬಿಟ್ಟು ನಾವು ಜೀವಾಮೃತ ಎಲ್ಲ ಕೊಡ್ತಾ ಇರ್ತೀವಿ. ಕಾಲ ಕಾಲಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರ ಕೊಡ್ತಾ ಇರ್ತೀವಿ ಸರ್. ಗೊಬ್ಬರ ಫಸ್ಟ್ ನಾಟಿ ಮಾಡಿದಾಗ ಮಾತ್ರ ಬಲ್ಲಿಂದ ನಾವು ಗೊಬ್ಬರಗಿರ ಕೊಡೋಕ್ಕಾಗಲ್ಲ, ಜೀವಾಮೃತ ಮಾತ್ರ ಎನಿ ಟೈಮ್ ಹೋಯ್ತಾ ಸರ್. ಎಲ್ಲ ಅಲ್ಲೇ ಮಲ್ಚಿಂಗು ತರಗು ಅಲ್ಲೇ ಹೊಡಿತದೆ. 4 ಒಂದ್ಸರಿ ಫಸಲು ಮಾಡಿದಾಗ 4 ವರ್ಷ 5 ವರ್ಷ ಕಬ್ಬು ತೆಗಿಯಂಗಿಲ್ಲ. ಅಂದ್ರೆ ನೀವು ವರ್ಷಕ್ಕೊಂದು ಕುಳೆ ಬೆಳಿತೀರಿ? ಅಂದ್ರೆ ಎಷ್ಟು 4 ವರ್ಷ ಅಂದ್ರೆ 4 ಕುಳೆ ಬೆಳ್ಕೋತೀರಾ? ಖಂಡಿತ ಖಂಡಿತ 4 ವರ್ಷಕ್ಕೆ 4 ರಿಂದ 5 ಕುಳೆನು ಮಾಡಬಹುದು, ಬೆಳಿಬಹುದು ಸರ್. 5 ಸರಿ ಕಟಾವ್ ಮಾಡಬಹುದು. ಎಷ್ಟು ಎಕರೆ ಕಬ್ಬು ಬೆಳೆದಿದ್ದೀರಿ ಇವಾಗ? ನಾವು ಇವಾಗ 4.5 ಎಕರೆ ಇದೆ ಸರ್. 4.5 ಎಕರೆ ಎಲ್ಲವನ್ನು ಕೂಡ ನಿಮ್ಮ ಗಾಣದಲ್ಲೇ ನೀವು ಬೆಳ್ಕೊಂಡು ಸ್ವಂತ ಗಾಣದಲ್ಲೇ ಗಾಣ ಇರ್ತದೆ. ಯಾವ ಟೈಮ್ ಕಟಾವ್ ಆಯ್ತು ಆ ಟೈಮ್ಗೆ ನಾವು ಕಟ್ ಮಾಡಿ ಬೆಲ್ಲ ಮಾಡ್ತೇವೆ. ಎಲ್ಲ ಸಾವಯವ ಪದ್ಧತಿ? ಎಲ್ಲ ಸಾವಯವ. ಕಬ್ಬಿಗೂ ಭೂಮಿಗೂ ಕೆಮಿಕಲ್ ಹಾಕಿರಲ್ಲ, ಬೆಲ್ಲಕ್ಕೂ ಕೆಮಿಕಲ್ ಹಾಕಲ್ಲ, ಸುಣ್ಣ ಹಾಕಿ ನಾವು ಬೆಲ್ಲ ಮಾಡ್ತೇವೆ. ಎಷ್ಟು ತೆಂಗಿನ ಮರಗಳಿದ್ದಾವೆ ರಾಜಪ್ಪರ? ಸರ್, ಒಟ್ಟು 80 ಸರಿ ಫಲ ಬಿಡೋ. ಫಲ ಬಿಡದೆ ಇವಾಗ ನಾಟಿ 2 ವರ್ಷ 3 ವರ್ಷ ಆಗಿರೋ ಒಂದು 150 ಗಿಡ ಅವ ಸರ್. ಪಲಾವ್ ಬುಡ ಮಾತ್ರ 80 ಗಿಡ ಸರ್. ಅಂದ್ರೆ ಕಡಿಮೆ ಹಾಕಿದ್ರೆ ತೆಂಗ ಅನ್ಸುತ್ತೆ, 9 ಎಕರೆಗೂ ಹಾಕಿಲ್ಲ ನೀವು? ಇಲ್ಲ 9 ಎಕರೆ ಹಾಕಿದ್ರೆ 4 ಎಕರೆ ಹಂಗೆ ಬಿಟ್ಬಿಟ್ಟಿವಿ ಸರ್. 5 ಎಕರೆ ಮಾತ್ರ ನಾಟಿ ಮಾಡಿರೋದು, 4 ಎಕರೆ ಪ್ಲಾಟು ಹಂಗೆ ಬಿಟ್ಟಿರ್ತೀವಿ. ಯಾಕಂದ್ರೆ ಕಬ್ಬು ಗಿಬ್ಬು ನಾಳೆ ಸಹ ಮರಗಳೆಲ್ಲ ಎದ್ದಾಗ ಅವೆಲ್ಲ ಮೇಲ್ಕೋಗೋವರೆಗೂ ಸ್ವಲ್ಪ ನಾವು ಕಬ್ಬು ಬಾಳೆ ಅರ್ಶನ ಇಳಿ ಈರುಳ್ಳಿ ಬೆಳೆಯಕ್ಕೆ ಸಲುವಾಗಿ ಅದ್ನೀಗ 4 ಎಕರೆ ಹಂಗೆ ಬಿಟ್ಟಿವಿ ಸರ್. ಮತ್ತೆ ಬೇರೆ ಎಲ್ಲ ಯಾವ ಮರ ಬೆಳೆಗಳಿದ್ದಾವೆ ನಿಮ್ಮ ಜಮೀನಲ್ಲಿ? ನಮ್ಮ ಜಮೀನಲ್ಲಿ ತೇಗ ಇರ್ತದೆ, ಮರ ಇದಾವೆ, ತೇಗ 20 ಇದಾವೆ, ಸಿಲ್ವಾರ್ ಗಿಡ ಅವ ಸರ್, ಅವೊಂದು 150 ಗಿಡ ಸಿಲ್ವಾರ್ ಗಿಡ ಅವ ಸುತ್ತ ಕಡಸುತ್ತು. ಅದು ಬಿಟ್ಟರೆ ಹಣ್ಣು ಗಿಡಗಳು, ಸಪೋಟ, ಸೀಬೆ ಗಿಡ, ನಿಂಬೆ ಗಿಡ, ಕೈಳೆ ಗಿಡ, ಪರಂಗಿ ಗಿಡ, ಎಲ್ಲ ಥರದ ಗಿಡಗಳು ಮನೆಗೆ ಆಗೋಷ್ಟು ಬಿಡಿರ್ತೀವಿ. ಮಾವಿನ ಗಿಡ ಮನೆಗೆ ಆಗೋಷ್ಟು, ಎಲೆ ವಿಳ್ಳೆದೆಲೆ, ಮಳೆ ಮಾರಕ್ಕಿಲ್ಲ ಸರ್, ಅದು ವಿಳ್ಳೆದೆಲೆ, ಮೆಣಸು, ಇಂಬಿ ಗಿಡ ಎಲ್ಲ ಮನೆಗೆ ಆಗೋಷ್ಟು ಮಾತ್ರ ಎಲ್ಲ ಗಿಡ 2 ಗಿಡ 3 ಗಿಡ ಹಾಕೊಂಡು ಬೆಳಿತೀವಿ ಸರ್. ಯಾಕೆ ಕಾಳು ಮೆಣಸು ಇವೆಲ್ಲ ನೀವು ಸಿಲ್ವರ್ ಮರಕ್ಕೆ, ತೆಗೆದ ಮರಕ್ಕೆ, ತೆಂಗಿನ ಮರಕ್ಕೆ ಎಲ್ಲ ಹಬ್ಬಿಸಿ ಕಾಳು ಮೆಣಸು ಮಾಡ್ಬೋದಲ್ಲ? ಏ ಕಾಳು ಮೆಣಸು ಸರ್ ಇವಾಗ ಒಂದು 2 ಮರಕ್ಕೆ ಹಬ್ಬಿಸಿ ಪ್ರಯತ್ನ ಮಾಡೋದು ಸರ್, ಚೆನ್ನಾಗಿ ಬಂದಿದೆ. ಇವಾಗ ನೆಕ್ಸ್ಟು ಜೂನ್ ಜುಲೈಗೆ ಕಾಳು ಮೆಣಸನ್ನೆಲ್ಲ ಎಲ್ಲ ಗಿಡಕ್ಕೂ, ತೆಂಗಿನ ಮರಗಳು ಹಂಗೆ, ತೆಂಗಿನ ಮರದಲ್ಲಿ ಮಾತ್ರ ನಾವು ಹತ್ತಿ ಮೇಲ್ಗಡೆ ಕಾಯಿ ಕಿಡಿಯಲ್ಲ, ಅಲ್ಲಿ ಬಿತ್ತಲ್ಲೋ ಅಲ್ಲಿ ಬಿದ್ದಿರ್ತವೆ. ಯಾವತ್ತು ಲೀಜರ್ ಆಯ್ತಾ ಆ ಟೈಮ್ ನೀಗ ನಾವು ತೆಗೆದು ಗುಡ್ಡೆ ಹಾಕೊಂಡು ಎಣಿಕೆ ಲೆಕ್ಕ ಕೊಟ್ಬಿಡ್ತೀವಿ. ಅದಕ್ಕೆ ತೆಂಗಿನ ಗಿಡಗಳಿಗೂ ಕಾಳು ಮೆಣಸು ಹಬ್ಸೋ ಅಂತ ಪ್ರಯತ್ನ ಮಾಡ್ತೀವಿ ಮುಂಗಾರಿನಿಂದ ಮೆಣಸೆಲ್ಲ ಹಾಕಕ್ಕೆ. ಅಂದ್ರೆ 8-10 ವರ್ಷದಿಂದ ನೀವು ಸಾವಯವ ಪದ್ಧತಿಗೆ ಮರಳಿದ್ರೆ, ಆವಾಗಿಂದ ನೀವು ನಿಮ್ಮ ಮನೆಗೆ ರಾಸಾಯನಿಕ ಗೊಬ್ಬರಗಳನ್ನ ಯಾವ್ದನ್ನು ತಗೊಂಡು ಬಂದೇ ಇಲ್ವಾ ಅಥವಾ ಬೆಳೆಗಳಿಗೆ ಕೊಟ್ಟೇ ಇಲ್ವಾ ಹೇಗೆ? ಸರ್ ನಾವು ಬೆಳೆಗಳಿಗೂ ಕೊಟ್ಟಿಲ್ಲ, ನಾವು ಮನೆಗೂ ತಂದಿಲ್ಲ, ಗೊಬ್ಬರನೇ ಆಯಿತು ಪ್ಲಸ್ ಸಂಸ್ಥೆನೇ ಆಯಿತು ಕೂಡ. ನಾವು ಯಾವುದು ಕೂಡ ಕಿಂಚಿತವಾಗಿ 100 ಗ್ರಾಮ್ನಷ್ಟು ಔಷಧಿನೂ ತಂದಿಲ್ಲ, ಗೊಬ್ಬರನೂ ತಂದಿಲ್ಲ ಸರ್. ಅಂದರೆ ಬೆಳೆಯ ಇಳುವರಿಯಲ್ಲಿ ಅವತ್ತಿಗೆ ಇವತ್ತಿಗೆ ನನಗೆ ಹೋಲಿಕೆ ಮಾಡಿದ್ರೆ ನಷ್ಟ ಆಯಿತು ಅನಿಸ್ತಿದೆಯಾ, ಇಲ್ಲ ಲಾಭ ಆಯಿತು ಅನಿಸ್ತಿದೆಯಾ, ಇಲ್ಲ ಸಮ ಆಯಿತು ಅನಿಸ್ತಿದೆಯಾ? ಸರ್ ನಷ್ಟ ಅಂತೂ ಇಲ್ಲ, ನಮ್ಗೆ ಇಳುವರಿ ಕಡಿಮೆ ಇರ್ಬೋದು. ಒಂದೆರಡು ಕ್ವಿಂಟಾಲು ಈಗ ಕೆಮಿಕಲ್ಲಿ ಒಂದು 30 ಕ್ವಿಂಟಾಲ್ ಅರ್ಶನ ಬೆಳೆತಿದ್ದಾಗ ನಮ್ಗೆ 25 ಕ್ವಿಂಟಾಲ್ಗಂತೂ ಅರ್ಶನ ಕಡಿಮೆ ಬೀಳಲ್ಲ. ಕಬ್ಬು ಕೂಡ 70 ಕ್ವಿಂಟಾಲು 80 ಕ್ವಿಂಟಾಲ್ ಕಬ್ಬು ಬೆಳೀತೀವಿ. ಇವಾಗೂ ಕೂಡ 10-60 ಟನ್ನು ಕಬ್ಬು ಬೆಳೆಯೇ ಬೆಳಿತೀವಿ ಸರ್. ನಾವು ಲಾಸ್ ಅಂತೂ ಆಯ್ತು, ಒಂದು 5-8 ಟನ್ ಕಡಿಮೆ ಆಗ ಅಷ್ಟೇನೆ. ರಸಗೊಬ್ಬರ ಕೊಡುವಂತ ಖರ್ಚು ಉಳಿತಾ ಉಳಿತಾದೆ ಸರ್, ಉಳಿತಾದೆ. ಆಮೇಲೆ ಭೂಮಿನೂ ಕೂಡ ಸಾಕಷ್ಟು ಎರೆಹುಳು ಅಲ್ಲೇ ಉತ್ಪತ್ತಿ ಆಯ್ತವ, ಗೊಬ್ಬರನೂ ಕೊಡಂಗಿಲ್ಲ. ಒಂದ್ಸರಿ ಈಗ ಮೊದ್ಲೆಲ್ಲ ನೋಡಿ, ಒಂದು ವರ್ಷದಿಂದ 2 ವರ್ಷಕ್ಕೆ ಕಿತ್ತಾಕ್ತಿದ್ದು, 10 ವರ್ಷ ನಿಂದ್ಗಡೆ ಕೆಮಿಕಲ್ ಹಾಕಿದಾಗ 2 ವರ್ಷಕ್ಕೆ ಕಬ್ಬು ನೆಲ ಕಿತ್ತಾಕ್ಬಿಡ್ತಿದ್ರು. ಇವಾಗ ನಾವು ಎಲ್ರಿಗೂ RD ಸಾಲು ಸರ್ ನಾವು ಹೊಡೆಯೋದು, ಎಲ್ಲ ಅಲ್ಲಲ್ಲಿ ನಮ್ಮ ನೋಡ್ಕೊಂಡು ಇವಾಗ ಕೆಲವರು RD ಸಾಲನೆ ಮಾಡ್ತಾರೆ. RD 10 ಅಡಿನೂ ಹಾಕೋರ, 12 ಅಡಿನೂ ಹಾಕೋರ. ಇವಾಗ ಯಾಕೆ ಅಷ್ಟೊಂದು ದೂರ ದೂರಕ್ಕೆ? ಅದು ಕೀಳಂಗಿಲ್ಲ ನೋಡಿ, 3-4 ವರ್ಷ ಬಿಟ್ಟಾಗ ಫಸ್ಟ್ ಫಸಲು ಕಡಿಮೆ ಆದ್ರೂ ಕೂಡ 2 ಸರಿಗೆ ಅದು ತೆಂಡ ಹೊಡೆದು ಸಾಕಷ್ಟು ಕಬ್ಬು ಹುಟ್ಟುಗಳು ಬರ್ತವೆ, ಕಬ್ಬು ಜಲ್ಲ ನಿಲ್ತವೆ. ಆವಾಗ ಇಳುವರಿ ಅಲ್ಲೇ ತೂಕತ್ತೆ. ಆ ಉದ್ದೇಶಕ್ಕೆ ಸಾಲು ಅಂತರ ಕೊಟ್ಟು ಹೊಡೆದಿರ್ತಾರೆ. ಅಂದ್ರೆ ಇವೆಲ್ಲನೂ ಹೀಗೆ ಮಾಡಬೇಕು ಅಂತ ನಿಮಗೆ ಎಲ್ಲಿ ಮಾಹಿತಿ ದೊರೀತು, ಅಥವಾ ಬೇರೆ ಕಡೆ ಏನಾದ್ರು ಮಾಹಿತಿಗೆ ಹೋಗ್ತೀರಾ, ಇಲ್ಲ ನಿಮ್ಮ ಸ್ವ ಅನುಭವವನ್ನು? ಸರ್ ಬೇರೆ ಕಡೆ ಎಲ್ಲೆಲ್ಲಿ ಕಬ್ಬು ನಾಟಿ 6 ಅಡಿ ಸಾಲು ಹೊಡೆದಿರ್ತಾರೆ, 10 ಅಡಿ ಸಾಲು ಹೊಡಿತಾರೆ, ಎಲ್ಲ ನೋಡ್ಕೊಂಡೆ ಬಂದು ಸರ್. ನಾವು ನೋಡ್ಕೊಂಬಂದು ನಾವು ಯಾಕೆ ಹಿಂಗೆ ಮಾಡಬಾರ್ದು ಅಂತ ನಾವು ಆವಾಗ 6 ಅಡಿ ಸಾಲು ಸ್ಟಾರ್ಟ್ ಮಾಡಿದ್ವು. ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಕೂಡ ನಮ್ಮ ಇಲ್ಲೂ ಅಕ್ಕಪಕ್ಕದಲ್ಲಿ 6 ಅಡಿ ಸಾಲು ಹೊಡೆಯೋಕ್ಕೆ ಶುರು ಮಾಡಿದ್ರು. ಮೊದಲೇ 2.5 ಅಡಿ 2.75 ಅಡಿ 3 ಅಡಿ ಸಾಲೇ ಕ್ಲೋಸ್ ಆಗೋಯ್ತಿತ್ತು. ಈಗ ನಮ್ಮ ಹತ್ರನೂ 3 ಅಡಿ ಸಾಲು ಒಂದು ಐಟಮ್ ಅದ, 5 ಅಡಿ ಸಾಲು ಒಂದು ಐಟಮ್ ಅದ, 6 ಅಡಿ ಸಾಲು ಒಂದು ಐಟಮ್ ಅದ. 3 ಥರ ಈ ವೆರೈಟಿ ಮಾಡಿವಿ ಸರ್. 3 ವೆರೈಟಿನಲ್ಲಿ 6 ಅಡಿ ಸಾಲೇ ಪಕ್ಕ ಅಂತ ನಮ್ಗೆ ಗೊತ್ತಾಯಿತು. ಏನು ಬೇರೆ ಬೇರೆ ತಳಿಗೆ ಹೀಗೆ ಮಾಡಬೇಕು ಅಂತಂದಿದೆಯಾ, ಯಾವುದೇ ತಳಿಗೆ ಬೇಕಾದರೂ 6 ಅಡಿ ಸಾಲು 8 ಅಡಿ ಸಾಲು ಮಾಡ್ಬೋದ? ಇಲ್ಲ, ಕಬ್ಬು ಯಾವುದೇ ತಳಿ ನೆಟ್ಟು ಕೂಡ 6 ಅಡಿ ಸಾಲು ಮಾಡ್ಬೋದು. 6ರಿಂದ 8 ಅಡಿ 10 ಅಡಿ 12 ಅಡಿವರೆಗೂ ಮಾಡ್ಬೋದು ಸರ್. ಇಳುವರಿ ಏನು ಕಡಿಮೆ ಆಗಲ್ಲ? ಇಳುವರಿ ಏನು ಕಡಿಮೆ ಆಗಲ್ಲ. ಫಸ್ಟ್ನೇ ಸರಿಗೆ ಮಾತ್ರ 10 ಅಡಿ 12 ಅಡಿ ಸಾಲು ಹೊಡೆದಾಗ ಫಸ್ಟ್ನೇಸಲ್ಲಿ ಸ್ವಲ್ಪ ಕಡಿಮೆ ಬರ್ತದೆ, ಎರಡೇ ಕೂಡ ಪಕ್ಕ ರಿಸಲ್ಟ್ ಸಿಕ್ಕುತ್ತೆ ಸರ್ ಅದರಲ್ಲಿ ತಳಿನ ಕಬ್ಬಿನಲ್ಲಿ. ಒಟ್ಟಾರೆ ನಿಮ್ಮ ಈ ಸಾವಯವ ಕೃಷಿ ಬದುಕಿನಲ್ಲಿ ನಿಮ್ಮನ್ನು ನೋಡಿ ನಾನು ಮಾಡಬೇಕು ಅಂತ ಎಷ್ಟು ಜನ ನಿಮ್ಗೆ ಗೊತ್ತಿರೋ ಹಾಗೆ ಮಾಹಿತಿ ಪಡೆದು ಈ ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ ನಿಮ್ಮ ಸುತ್ತಮುತ್ತಲೇ? ಸರ್, ನಮ್ಮ ಅಕ್ಕಪಕ್ಕದ ಹಳ್ಳಿನಲ್ಲಿರೋರು, ನಮ್ಮ ಊರಿನಲ್ಲಿ ಮಾತ್ರ ಒಂದಿಬ್ಬರು ಅಳವಡಿಸ್ಕೊಂಡಿರ್ತಾರೆ. ಬೇಕಾ ಅಕ್ಕಪಕ್ಕದ ಹಳ್ಳಿಯವರು ಕೂಡ ಮಾಡ್ತೀವಿ ಅಂತ ಸ್ವಲ್ಪ ಸ್ವಲ್ಪ ಮಾಡ್ತಾವ್ರೆ ಇವಾಗ ನೋಡಿ. ನಮ್ಮ ನೋಡಿ ಮಾಡಬೇಕು ನಾವೇ ಅಂತ ಬರೀ ಜೀವಾಮೃತ ಒಂದು ಮಾಡಿರ್ತಾರೆ. ಈ ನಾವು ಹೇಳೋದು ಗೊಬ್ಬರನೆಲ್ಲ ಯಾರು ತಯಾರಿಸ್ ಮಾಡೋಕ್ಕಾಗಲ್ಲ, ತುಂಬ ತೊಂದರೆ ಇರ್ತದೆ ಕೆಲಸ. ನಾವು ಜಮೀನಿನಲ್ಲಿ ಇರೋದ್ರಿಂದ ನಾವು ಇದ್ರ ಬಗ್ಗೆನೇ ನಂಬ್ಕೊಂಡು ನಾವು ಅಪ್ಪ ಮಕ್ಕಳು ಇಬ್ಬರು ನೋಡಿ ಒಬ್ರಿಗೊಬ್ರು ಮಾತಾಡ್ದೇ ಕೂಡ ಎಲ್ಲ ಏನೇ ಏರ್ಪೇರು ರೈಟ್ ಆದರೂ ಕೂಡ ಎಷ್ಟೇ ಆದರೂ ಕೂಡ ಇದನ್ನೇ ಮಾಡಬೇಕು ಅಂತ ನಾವು ಮಾಡೋದ್ರಿಂದ ನಮಗೆ ಪಕ್ಕ ರಿಸಲ್ಟ್ ಸಿಕ್ಕಿತು. ಅದೇ ನಾನು ಕೇಳ್ತಾ ಇದ್ದೆ, ಈಗ ನೀವು ಇದೆಲ್ಲ ಮಾಡಬೇಕು ಅಂದರೆ ಎಷ್ಟು ಜನ ನೀವು ಮನೆಯಲ್ಲಿ ಸದಸ್ಯರು ಕೃಷಿಯಲ್ಲಿ ನಿರತರಾಗಿದ್ದೀರಿ ಅಂತ, ಯಾರೆಲ್ಲ ಇದ್ದೀರಿ ನಿಮ್ಮ ಕೃಷಿ ಭೂಮಿನಲ್ಲಿ ಹೇಳಿ ನಿಮ್ಮ ಮನೆಯವರು? ಸರ್, ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸರು, ನಾನು, ನಮ್ಮ ಮಗನು, 3 ಸೀಟು ಕೂಡ ವ್ಯವಸಾಯದ ಬಗ್ಗೆನೇ ಮಾಡಬೇಕಾದ್ರೆ. ಎಷ್ಟು ಜನ ಮಕ್ಕಳು ರಜಪರ್ ನಿಮ್ಗೆ? ಸರ್, ನಮ್ಮ 3 ಜನ ಗಂಡು ಮಕ್ಕಳು. ಮೊದಲನೇವನು ಬೆಂಗಳೂರಿರ್ತಾನೆ ಇಂಜಿನಿಯರು, ಎರಡನೇವನು ಮಾತ್ರ ವ್ಯವಸಾಯಕ್ಕೆ ಹಾಕೊಂಡ್ಬಿಟ್ಟು ಅವನು 7ನೇ ಕ್ಲಾಸ್ಗೆ ಓದ್ನ. ಆಮೇಲೆ ಅವನಿಗೂ ಸ್ವಲ್ಪ ನನ್ನಂಗೇನೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಬಂತು, ಅವನು ವ್ಯವಸಾಯಕ್ಕೆ ನಾವು ಹಾಕೊಂಬಿಟ್ಟು. 3ನೇವನು ಲೆಕ್ಚರು ಮೈಸೂರಿನಲ್ಲಿ. ಮೂರು ಜನ ಮಕ್ಕಳ ಜೀವನದ ಅನುಭವದಲ್ಲಿ ಯಾವ ಮಕ್ಕಳು ಹೆಚ್ಚು ನೆಮ್ಮದಿಯಿಂದ, ಸಂತೋಷ ಬೇಡ ನೆಮ್ಮದಿ ಇದ್ದಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಸರ್? ನಮ್ಗೆ ನೆಮ್ಮದಿಯಿಂದ ಇರಬೇಕು ಅಂದರೆ ನಮ್ಮ ವ್ಯವಸಾಯದವರೇ ನೆಮ್ಮದಿ ಸರ್. ಅದು ಹೆಂಗೆ ಅಂದರೆ ಒಬ್ರು ಕೈ ಕೆಳಗಿರೋಕ್ಕಿಲ್ಲ, ಅವರು ಬೆಳಿಗ್ಗೆ ನೋಡಿ ದೊಡ್ಡವನು 11 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 12 ಗಂಟೆ ಬೇಕು ಲ್ಯಾಪ್ಟಾಪ್ ಬಿಟ್ಟು ಹೇಳಂಗಿಲ್ಲ. ನಮ್ದು ಹಂಗಿಲ್ಲ, ಇವತ್ತು ಆಗಲ್ಲ ಅಂದರೆ ರಜಾ ಹಾಕ್ಬಿಟ್ಟಿರ್ಬೋದು. ಇದು ನಮ್ಮ ಆರ್ಗಾನಿಕ್ನಲ್ಲಿ ಒಳ್ಳೆ ಕೆಲಸ ಅಂದರೆ ವ್ಯವಸಾಯಗಾರನೇ ಪಕ್ಕ ಅಂತ ಸರ್. ನನ್ನ ಬಗ್ಗೆ ವ್ಯವಸಾಯಗಾರನೇ ನೆಮ್ಮದಿ ಆಗಿರ್ಬೋದು. ನೆಮ್ಮದಿ ಆಗಿರ್ಬೋದು ಸರ್. ಅದೇ ಆದಾಯ, ಆದಾಯ ಇಶ್ ಬರಲಿ ಬಿಡಿ, ನಮ್ಮ ಶರೀರ ಕಾಪಾಡ್ಕೊಳ್ಳಾಯ್ತಲ್ಲ ಸರ್. ನಾವು ಆದಾಯನೇ ನೋಡ್ಕೊಂಡು ಹೋದಾಗ ನಮ್ಮ ಶರೀರ ಯಾವಾಗ ಕಾಪಾಡ್ಕೊಂಬಕ್ಕಾದ್ದು? ಈಗ ಏನು ಒಬ್ರು ಇಂಜಿನಿಯರ್ ಇರ್ಬೋದು, ಒಂದು ಲೆಕ್ಚರ್ ಇರ್ಬೋದು, ಇನ್ನೊಂದೇ ಇರ್ಬೋದು, ಅವ್ರಿಗೆ ರಜಾ ಹಾಕಾಗಲ್ಲ, ಇಷ್ಟು ದಿವಸ ಅಂತ ಅವ್ರು ಕೊಡ್ತಾರೆ, ಅದ್ಮೇಲೆ ಅವ್ರ ಜಲ್ಮ್ ಕೂಡ ರಜಾ ಹಾಕಾಗಲ್ಲ ಅವರು. ನಮ್ಗೆ ಹಂಗಿಲ್ಲ, ಸ್ವಲ್ಪ ಶರೀರ ಭಾರವಾಯ್ತಾ ಇವತ್ತು ಮನೇಲಿರ್ಬೋದು, ಇಲ್ವೇ ನಾವು ದುಡಿಬೋದು, ಏನು ತೊಂದರೆ ಆಗಲ್ಲ. ಟೈಮ್ ಪಾಕಸ್ ಮತ್ತು ಸಾಯಂಕಾಲಗಂಟೆ ಡ್ಯೂಟಿ ಮಾಡೋಂಗಿಲ್ಲ, ಮಧ್ಯಾಹ್ನ ಗಂಟೆ ನಾವು ವ್ಯವಸಾಯ ಮಾಡ್ಕೊಂಡಿರ್ಬೋದು. ಅವ್ರು ಹಂಗಿಲ್ಲ, ಏನೇ ಇವತ್ತು ನಾ ಬರಬೇಕು ಅಂದಾಗ ಆಫೀಸ್ನಲ್ಲಿ ಬರಲಿ, ಹೋಗಲೇಬೇಕು, ತೀರಿಸಲೇಬೇಕು ಅವರು. ಆದ್ರಿಂದ ನಮ್ಮ ವ್ಯವಸಾಯದರೇ ಪಕ್ಕ ಅಂತ ನಾನು ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಕೃಷಿಕನ ಬದುಕಿ ಹೆಚ್ಚು ನೆಮ್ಮದಿ ಸರ್, ಕೃಷಿಕನ ಬದುಕಿನೇ ನೆಮ್ಮದಿ ಸರ್. ಅದು ನಿಮ್ಮ ಅನುಭವದಲ್ಲಿ, ನಮ್ಮ ಅನುಭವದಲ್ಲಿ ಸರ್ ಅದೇ ಸ್ವಲ್ಪ ಸಂಬಳ ಜಾಸ್ತಿ ತಗೋಬೋದು ಅವರು, ನಾವು ಸ್ವಲ್ಪ ಕಡಿಮೆ ತಗೋಬೋದು, ಅದು ಬೇರೆ ಲೆಕ್ಕ. ಏನಾದರೂ ನೆಮ್ಮದಿ ಸಿಗಬೇಕು ಅಂದ್ರೆ ನಮ್ಮ ವ್ಯವಸಾಯದನ್ನೇ ಪಕ್ಕ ಸರ್. ಇದು ಈಗ ನಿಮ್ಮ ಮಾತನ್ನು ಕೇಳ್ತಕ್ಕಂತಹ ಹಲವಾರು ಜನ ಕೃಷಿಕರು ಈ ಸಾವಯವ ಕೃಷಿಯ ಪದ್ಧತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ನಿಮ್ಮಿಂದ ಅಂತ ಹೇಳಿದ್ರೆ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ನಮ್ಮ ಎಲ್ಲ ರೈತ ಬಂಧುವರಿಗಾಗಿ ಹೇಳಿ. 99-86-36-97 ಸರ್. ಇನ್ನೊಮ್ಮೆ ಹೇಳಿ. 99-86-36-97 ಮತ್ತೊಮ್ಮೆ ಹೇಳಿ. 99-86-36-97 ಒಳ್ಳೆಯದು ರಾಜಪ್ಪ ಅವರೇ, ಉರ್ಫ್ ಲಿಂಗಪ್ಪ ಅವರೇ, ಇದುವರೆಗೆ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಈ ಸಾವಯವ ಕೃಷಿ ಬದುಕಿನ ಅನುಭವವನ್ನು ಹಂಚಿಕೊಂಡಿದ್ದೀರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ. ನಿಮಗೂ ಧನ್ಯವಾದಗಳು ಸರ್, ನಮಸ್ತೆ. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ, ಅವ್ರಿಗೆ ಟಿಬಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನು ಟಿಬಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದುವರೆಗೆ ರಾಸಾಯನಿಕ ಮುಕ್ತ ಕೃಷಿಯೆಡೆಗೆ ಹೊರಳಿದ ಕೃಷಿಯ ಸಾಧಕ ಬಾಧಕ ಕುರಿತು ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬೆ ಹೋಬಳಿ ಪಡಗೂರು ಗ್ರಾಮದ ಕೃಷಿಕ ಲಿಂಗಪ್ಪ ಉರ್ಫ್ ರಾಜಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ರೈತ ಸ್ನೇಹಿತರೆ, ಈಗ ಜನಪದ ಗೀತೆಯನ್ನು ಆಲಿಸೋಣ. ಹಾಡಿರೋರು ಎಲ್ಜಿ ಸಹೋದರಿಯರು. ಒಂದು ಕಂಬಕ್ಕೆ ರನ್ನ, ಒಂದು ಕಂಬಕ್ಕೆ ಚಿನ್ನ, ಒಂದು ಕಂಬಕ್ಕೆ ರವರತ್ನ. ಕಲ್ಯಾಣವೇ ಸೀತಾ ಕಲ್ಯಾಣವೇ, ಕಲ್ಯಾಣವೇ ಸೀತಾ ಕಲ್ಯಾಣವೇ. ಚಪ್ಪುರುದ ಮ್ಯಾಲೆ ಹತ್ಯಾವು ಮಲ್ಲಿಗೆ, ಮುತ್ತೈದೆರೆ ತಿ ಮೂಡಿರಮ್ಮ. ಕಲ್ಯಾಣವೇ ಸೀತಾ ಕಲ್ಯಾಣವೇ, ಕಲ್ಯಾಣವೇ ಸೀತಾ ಕಲ್ಯಾಣವೇ. ಮುತ್ತೈದೆರೆ ಎತ್ತಿ ಮುಡಿದಂಥ ಮಲ್ಲಿ ಚಪ್ಪುರು ಮ್ಯಾಲೆ ಹಬ್ಯಾವೇ. ಕಲ್ಯಾಣವೇ ಸೀತಾ ಕಲ್ಯಾಣವೇ, ಕಲ್ಯಾಣವೇ ಸೀತಾ ಕಲ್ಯಾಣವೇ. ದಾರೆಯ ಹೊತ್ತಿಗೆ ಯಾರ್ಯಾರು ಬರಬೇಕು, ಸದುರು ಮಾತವರವರು. ಕಲ್ಯಾಣವೇ ಸೀತಾ ಕಲ್ಯಾಣವೇ, ಕಲ್ಯಾಣವೇ ಸೀತಾ ಕಲ್ಯಾಣವೇ. ಸದುರು ಮಾವನು